ಪಶು ಚಿಕಿತ್ಸಕರೆಲ್ಲ ಪಶು ವೈದ್ಯರಲ್ಲ. ಇದರ ಸತ್ಯ ಮತ್ತೆ ಮಿಥ್ಯ ಎಷ್ಟು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳೋಣ. ಇವತ್ತು ಸರ್ಕಾರಿ ವ್ಯವಸ್ಥೆಯಲ್ಲಿ ಖಾಸಗಿ ವ್ಯವಸ್ಥೆಯಲ್ಲಿ ಪಶು ಚಿಕಿತ್ಸೆಗಾಗಿ ಅನೇಕ ವೈದ್ಯಕೀಯ ಸಂಸ್ಥೆಗಳು ಇದ್ದಾವೆ. ಆಸ್ಪತ್ರೆ ಅಂತೇಳಿ ನಾವು ಕರಿತೇವೆ, ಕ್ಲಿನಿಕ್ ಅಂತ ಹೇಳಿ ಕರಿತೇವೆ, ಇನ್ನೂ ಬೇರೆ ಬೇರೆ ಹೆಸರಿನಲ್ಲಿ ಇವು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾವೆ. ಈ ಎಲ್ಲ ವ್ಯವಸ್ಥೆಗಳು ಇದ್ದಾಗ್ಯೂ ಕೂಡ ಅನೇಕ ಕಾರಣಗಳಿಗಾಗಿ ಪಶು ವೈದ್ಯರಲ್ಲದವರು ಪಶುಗಳಿಗೆ ಚಿಕಿತ್ಸೆಯನ್ನು ನೀಡ್ತಾ ಇರುವಂಥದ್ದನ್ನು ನಾವು ಅನೇಕ ಕಡೆ ಗಮನಿಸ್ತೇವೆ. ಬಹಳ ವಿಶೇಷವಾಗಿ ಯಾರು ಹೈನುಗಾರಿಕೆಯಲ್ಲಿ ತೊಡಗಿಕೊಂಡಿದ್ದಾರೋ ಅಂಥವರು, ಮತ್ತು ಈ ಮಂದೆಯಲ್ಲಿ ಕುರಿಯನ್ನ ಸಾಕಾಣಿಕೆ ಮಾಡ್ತಕ್ಕಂಥವ್ರು, ಇನ್ನೂ ಇತರರು ಈ ಪಶು ವೈದ್ಯಕೀಯ ಚಿಕಿತ್ಸೆಗಳನ್ನು ನೀಡುವಂಥದ್ದನ್ನು ಗಮನಿಸಿದ್ದೇವೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಇದನ್ನು ಮೀರಿ ಪ್ರಥಮ ಚಿಕಿತ್ಸೆಯ ಹೆಸರಿನಲ್ಲಿ ಮತ್ತೆ ಸ್ವಯಂ ವೈದ್ಯದ ಹೆಸರಿನಲ್ಲಿಯೂ ಕೂಡ ಈ ಚಿಕಿತ್ಸೆ ಅನ್ನುವಂಥದ್ದು ಅಲ್ಲಲ್ಲಿ ನಡೀತಾ ಇರುವಂಥದ್ದನ್ನ ಗಮನಿಸಿದ್ದೇವೆ. ಇದರಿಂದ ಅನುಕೂಲಕ್ಕಿಂತಲೂ ಕೂಡ ಅನಾನುಕೂಲಗಳೇ ಹೆಚ್ಚು. ನೋಡಿ, ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಒಂದು ಅಂಶ ಏನಪ್ಪ ಅಂತ ಹೇಳಿದ್ರೆ, ಯಾರೇ ಒಂದು ಹೈನುಗಾರಿಕೆಯನ್ನ ಪ್ರಾರಂಭ ಮಾಡಿದ್ರೆ ಆರ್ಥಿಕವಾಗಿ ಬಲವಾಗಿ ಇರಬೇಕು ಅನ್ನುವಂತಹ ಕಾರಣದಿಂದಾಗಿ ಮಾಡ್ತಕ್ಕಂಥದ್ದು. ಈ ಸ್ವಯಂ ವೈದ್ಯವನ್ನ ಮಾಡಿಕೊಳ್ಳಿಕ್ಕೆ ಹೋಗಿ ಮತ್ತೆ ಈ ಪಶು ವೈದ್ಯರಲ್ಲದವರು ಚಿಕಿತ್ಸೆಯನ್ನ ನೀಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಪ್ರಾಣಿಗಳಿಗೆ ಅವುಗಳ ಜೀವಕ್ಕೆ ಕುತ್ತು ಬರ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಹಾಗೂ ಅವುಗಳು ಏನು ಹಾಲು ಮಾಂಸ ಮತ್ತೆ ಮೊಟ್ಟೆಯನ್ನ ಉತ್ಪಾದನೆಯನ್ನ ಮಾಡ್ತವೋ ಅದು ಕೂಡ ಕಡಿಮೆಯಾಗಿ ಆರ್ಥಿಕವಾಗಿ ಹೊಡೆತ ಬೀಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದಾಗಿ ಆರ್ಥಿಕವಾಗಿ ನಾವು ಸದೃಢರಾಗಿರಬೇಕು ಅಂತ ಹೇಳಿದ್ರೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ನಮ್ಮ ಸಾಕು ಪ್ರಾಣಿಗಳಿಗೆ ನೀಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈ ಪಶು ಚಿಕಿತ್ಸಕರು ಅಂತ ಅಂದ್ರೆ ಯಾರು, ನೈಜವಾದಂತಹ ಚಿಕಿತ್ಸೆ ನಮಗೆ ದೊರಕತಕ್ಕಂಥದ್ದು ಎಲ್ಲಿ, ನಾವು ಏನನ್ನ ಮಾಡಬೇಕು ಏನನ್ನ ಮಾಡಬಾರದು ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪಶು ಚಿಕಿತ್ಸಾ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶಿವಕುಮಾರ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಪಶು ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಸಾಕಷ್ಟು ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೇವೆ. ಅದು ವೈದ್ಯರ ಕೊರತೆಯಿಂದಾಗಿಯೋ ಅಥವಾ ಆಸ್ಪತ್ರೆಗಳ ಕೊರತೆಯಿಂದಾಗಿಯೋ ಬೇರೆ ಬೇರೆ ಕಾರಣಗಳಿಂದಾಗಿ ಇವತ್ತು ವೈದ್ಯರಲ್ಲದವರು ಕೂಡ ಚಿಕಿತ್ಸೆಯನ್ನ ನೀಡ್ತಾ ಇರ್ತಕ್ಕಂಥದ್ದು. ನಿಜವಾದ ಪಶು ವೈದ್ಯರು ಅಂತ ಅಂದ್ರೆ ಯಾರು? ಸರ್, ಈಗ ನಮ್ಮಲ್ಲಿ ಕೆಲವು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯಗಳಿದ್ದಾವೆ, ಅದರಲ್ಲಿ ಅಂಗಸಂಸ್ಥೆಯಾಗಿ ನಮ್ಮ ಮಹಾವಿದ್ಯಾಲಯಗಳಿದ್ದಾವೆ. ಉದಾಹರಣೆಗೆ ನಮ್ಮದೇ ಇದೆ ಹಾಸನ ಪಶು ವೈದ್ಯಕೀಯ ಮಹಾವಿದ್ಯಾಲಯ. ಇಂಥ ಮಹಾವಿದ್ಯಾಲಯದಲ್ಲಿ 5.5 ವರ್ಷದ ಒಂದು ಕೋರ್ಸ್ ಅಂತ ಏನ್ ಹೇಳ್ತೀವಿ, ವ್ಯಾಸಂಗ, ಅದರಲ್ಲಿ 2 ಭಾಗ ಬರುತ್ತೆ. ಒಂದು 4.5 ವರ್ಷ ಅವಧಿವರೆಗೆ ಪಾಠ ಪ್ರವಚನ ಮತ್ತು ಪ್ರಾಯೋಗಿಕ ಅಭ್ಯಾಸಗಳು, ಅದನ್ನು ಮೀರಿ ಮತ್ತೆ 1 ವರ್ಷ ಇಂಟರ್ನ್ಶಿಪ್ ಅಂತ ಹೇಳ್ತೀವಿ ನಾವು. ಬೇರೆ ಬೇರೆ ಸಂಸ್ಥೆಗಳಲ್ಲಿ ಅವರಿಗೆ ಪ್ರಾಯೋಗಿಕವಾಗಿ ಅನುಭವನ ಪಡ್ಕೊಳ್ಳಕ್ಕೆ ನಾವು ಬೇರೆ ಬೇರೆ ಕಡೆ ಅವ್ರನ್ನ ಕಳಿಸ್ಕೊಡ್ತೀವಿ. ಇದೆಲ್ಲ ಸೇರಿ 5.5 ವರ್ಷ. 5.5 ವರ್ಷ ಮುಗಿದ ಮೇಲೂ ಇವರು ಒಂದು ಪ್ರಮಾಣ ಪತ್ರ ತಗೊಂಡ್ರೆ ಚಿಕಿತ್ಸೆಯನ್ನ ಮಾಡಕ್ಕೆ ಅರ್ಹರಲ್ಲ. ಯಾಕಂದ್ರೆ ಇಷ್ಟೆಲ್ಲ ಆದ್ಮೇಲೂ ನಮ್ಮಲ್ಲಿ ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ತು ಅಂತ ಇದೆ, ಅದರಲ್ಲಿ ನೋಂದಣಿ ಮಾಡ್ಕೊಂಡು ಒಂದು ನಂಬರ್ ಕೊಡ್ತಾರೆ, ಅದು ಯುನೀಕ್ ನಂಬರ್ ಇರುತ್ತೆ. ಅದರಲ್ಲಿ ನೋಂದಾಯಿಸಿಕೊಂಡ ಮೇಲೆ ಮಾತ್ರ ಇವರು ಚಿಕಿತ್ಸೆಯನ್ನ ಮಾಡಬಹುದು. ಅಂತವ್ರನ್ನ ಮಾತ್ರ ನಾವು ಪಶುವೈದ್ಯರು ಅಂತ ಕರಿತೀವಿ. ಅದನ್ನ ಬಿಟ್ಟು ಯಾರ್ಯಾರು ನೋಂದಣಿ ಮಾಡ್ಕೊಂಡು ಇರಲ್ವೋ, ಈಗ ಕೋರ್ಸ್ ವರ್ಕ್ ಎಲ್ಲ ಮುಗಿದು 5.5 ವರ್ಷ ಡಿಗ್ರಿ ತಗೊಂಡ ಮೇಲೂ ಅಪ್ಪಿ ತಪ್ಪಿ ಈ ನೋಂದಣಿ ಮಾಡ್ಕೊಂಡಿಲ್ಲ ಅವ್ರಿಗೆ, ಅಂದ್ರೆ ಅವ್ರಿಗೂ ಸಹ ಚಿಕಿತ್ಸೆ ಮಾಡೋಕೆ ಅನುಮತಿ ಇಲ್ಲ. ಅದನ್ನು ಮೀರಿ ಕೆಲವರಷ್ಟು ಚಿಕಿತ್ಸೆ ಮಾಡ್ತಾ ಇದ್ರೆ ಅವರು ಯಾರೂ ಪಶುವೈದ್ಯರೇ ಅಲ್ಲ. ಪಶುವೈದ್ಯರು ಅಂತ ಹೇಳಿದ್ರೆ ಏನು, 5.5 ವರ್ಷಗಳ ಕಾಲ ವಿಶ್ವವಿದ್ಯಾನಿಲಯ ಪಶು ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಪದವಿಯನ್ನು ಕೊಡುತ್ತ, ಆ ಪದವಿಯನ್ನ ಕಡ್ಡಾಯವಾಗಿ ಹೊಂದಿರಬೇಕು. ಆನಂತರ ಪಶು ವೈದ್ಯಕೀಯ ಪರಿಷತ್ತು ಅಂತ ಏನಿದೆಯೋ ಅಲ್ಲಿ ನೋಂದಣಿಯನ್ನ ಮಾಡ್ಕೋಬೇಕು. ಹೌದು, ನೋಂದಣಿಯನ್ನ ಮಾಡಿಕೊಂಡ ನಂತರವೇ ಅವರು ಚಿಕಿತ್ಸೆಯನ್ನ ನೀಡಲಿಕ್ಕೆ ಅರ್ಹರು. ಅವರನ್ನ ಮಾತ್ರ ನಾವು ಪಶು ವೈದ್ಯರು ಅಂತ ಹೇಳಿ ನಾವು ಕರಿತೇವೆ. ಈ ಒಂದು ಸಮಸ್ಯೆ ಅಥವಾ ಈ ಒಂದು ವಿಚಾರ, ಈ ಪಶು ಚಿಕಿತ್ಸಕರೆಲ್ಲ ಪಶು ವೈದ್ಯರಲ್ಲ ಅನ್ನುವಂಥದ್ದು ಯಾಕೆ ಇವತ್ತು ಪ್ರಸ್ತುತತೆಯನ್ನು ಪಡೆದುಕೊಂಡಿದೆ? ಸರ್, ಈಗ ನಾನು ಸುಮಾರು 26 ವರ್ಷಗಳ ಸುದೀರ್ಘ ಈ ಸೇವೆಯಲ್ಲಿ ನಿರತನಾಗಿದ್ದೀನಿ. ಸುಮಾರು 11 ವರ್ಷಗಳ ಕಾಲ ಪಶುಪಾಲನಾ ಮತ್ತು ಪಶುವೈದ್ಯ ಸೇವೆಯಲ್ಲಿ ಪಶುವೈದ್ಯನಾಗಿ ಕರ್ತವ್ಯವನ್ನು ನಿರ್ವಹಿಸಿದ್ದೀನಿ. ಅದಾದ ನಂತರ ಸುಮಾರು 15-16 ವರ್ಷಗಳಿಂದ ಪ್ರಾಧ್ಯಾಪಕನಾಗಿ ಈ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಈ ಸುದೀರ್ಘ ಸೇವಾ ಅವಧಿಯಲ್ಲಿ ನಾನು ಸುಮಾರು ಎಷ್ಟೋ ಪಶುಪಾಲನೆಯಲ್ಲಿ ತೊಡಗಿರ್ತಕ್ಕಂಥ ತೀರಾ ಕಡು ಬಡವರನ್ನ ನಾನು ನೋಡಿದ್ದೀನಿ ಸರ್. ಈಗ ಕೆಲವು ಚಾಮರಾಜನಗರ ಮತ್ತು ಕೋಲಾರ ಅಂತ ಜಿಲ್ಲೆಗಳಿಗೆ ಹೋದರೆ ಒಂದು ಅಥವಾ ಎರಡು ಹಸುಗಳನ್ನ ಇಟ್ಕೊಂಡು ತಮ್ಮ ಸಂಸಾರವನ್ನೇ ನಡೆಸ್ತಾ ಇರ್ತಕ್ಕಂಥ ಎಷ್ಟೋ ಬಡ ಕುಟುಂಬಗಳು ಇದ್ದಾವೆ. ಅಂಥ ಕುಟುಂಬಗಳಲ್ಲಿ ಈ ಪಶುವೈದ್ಯರಲ್ಲದ ಚಿಕಿತ್ಸಕರು ಚಿಕಿತ್ಸೆ ಮಾಡಿ ಏನಾದರೂ ಒಂದು ಹಸುವಿಗೆ ತೊಂದರೆ ಆಯಿತು, ಹೆಚ್ಚು ಕಡಿಮೆ ಆಯಿತು ಅಥವಾ ಸತ್ತೋಯಿತು ಅಂತಂದರೆ ಇಡೀ ಸಂಸಾರ ಬೀದಿಗೆ ಬಂದು ಬಿದ್ದೋಗುತ್ತೆ. ನಾನು ಅಂತ ಎಷ್ಟೋ ಕುಟುಂಬಗಳನ್ನ ನೋಡಿದ್ದೀನಿ, ನೋಡ್ತಾನೂ ಇದ್ದೀನಿ. ಈಗಲೂ ನಮ್ಮ ಮಹಾವಿದ್ಯಾಲಯಕ್ಕೆ ಬರುವಂತ ಕೆಲವಷ್ಟು ರಾಸುಗಳು ಈ ಪಶುವೈದ್ಯರಲ್ಲದ ಚಿಕಿತ್ಸಕರಿಂದ ಆಗಿ ಎಂತೆಂಥ ಎಡವಟ್ಟುಗಳು ಆಗಿ ಸಾಯುವ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಬಂದಿರುತ್ತೆ. ಅವರೆಲ್ಲ ನಮ್ಮ ಕೈಲೂ ಏನು ಮಾಡೋಕೆ ಆಗದಿರುವಂತಹ ಪರಿಸ್ಥಿತಿಯಲ್ಲಿ ಕಳಿಸ್ಕೊಟ್ಟಿರ್ತಾರೆ. ಎಷ್ಟೋ ಜನ ಕಣ್ಣೀರು ಹಾಕೊಂಡು ನಮ್ಮ ಜೀವನನೇ ಬೀದಿಗೆ ಬಂತು ಸರ್ ಅಂತ ಹೇಳ್ಬಿಟ್ಟು ಹೋಗಿರೋ ಉದಾಹರಣೆಗಳು ತುಂಬಾ ನೋಡಿದ್ದೀನಿ ಸರ್. ಹಾಗಾಗಿ ಈ ವಿಚಾರದ ಬಗ್ಗೆ ಕೆಲವು ಮಾತಾಡಬೇಕು ಅಂತಂದ್ಬಿಟ್ಟು ನಾನು ಹೆಚ್ಚಪಟ್ಟು ಬಂದಿದ್ದೀನಿ. ಈ ಒಂದು ವಿಷಯ ಬಹಳ ಸೊಗಸಾದಂತಹ ವಿಷಯ. ಅದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನ ಹರಿಸಿ ನಮ್ಮ ಶ್ರೋತೃಗಳು ಆಲಿಸಿಕೊಳ್ಬೇಕು. ಈ ಪಶುವೈದ್ಯರು ಅಲ್ಲದವರಿಂದ ಏನೆಲ್ಲ ತೊಂದರೆಗಳಾಗಿದ್ದಾವೆ ಅದನ್ನ ಸಾಕಷ್ಟು ನೋಡಿದ್ದೀನಿ ಅಂತ ಕೂಡ ತಾವು ಹೇಳಿದ್ರಿ. ಏನೆಲ್ಲ ಆಗ್ತಕ್ಕಂತ ಸಾಧ್ಯತೆ ಇರುತ್ತೆ ಅದ್ರ ಬಗ್ಗೆ ಒಂದಷ್ಟು ಉದಾಹರಣೆಗಳ ಮೂಲಕ ಹೇಳಿದ್ರೆ ಇನ್ನೂ ಪರಿಣಾಮಕಾರಿಯಾಗಿ ತಲುಪುತ್ತೆ. ಸರ್, ಇದು ಸ್ವಲ್ಪ ಸಂಕೀರ್ಣವಾದ ವಿಚಾರ. ಹೌದು, ಆದ್ರೂ ಕೆಲವು ಅಂಶಗಳನ್ನ ಇಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ನಾವು ಮನುಷ್ಯರು ಅಥವಾ ನಾಯಿ ಬೆಕ್ಕು ಅಂತ ಏನ್ ಹೇಳ್ತೀವಿ, ನಮಗೆಲ್ಲ ಒಂದೇ ಹೊಟ್ಟೆ ಇರುತ್ತೆ. ಆದರೆ ಈ ಹಸು, ಎಮ್ಮೆ, ಕುರಿ, ಮೇಕೆಗಳು ಅಂತ ಏನ್ ಹೇಳ್ತೀವಿ, ಇದರಲ್ಲಿ ಒಂದೇ ಹೊಟ್ಟೆ ಇರಲ್ಲ. ಹೊಟ್ಟೆನೆ ನಾಲ್ಕು ಭಾಗವಾಗಿ ವಿಂಗಡಣೆ ಆಗಿರುತ್ತೆ. ಅದರಲ್ಲಿ ತುಂಬಾ ಮುಖ್ಯವಾದ ರೂಮೆನ್ ಮೆಲ್ಗುಚೀಲ ಅಂತ ಹೇಳ್ತೀವಿ. ಅದು ಬಿಟ್ಟರೆ ರೆಟಿಕ್ಯುಲಮ್, ಒಮೆಸಮ್, ಅವೊಮೆಸಮ್ ಅಂತ ನಾಲ್ಕು ಭಾಗ ಇರುತ್ತೆ. ನಾಲ್ಕರಲ್ಲಿ ಅದು ಒಂದೊಂದು ಕಂಪಾರ್ಟ್ಮೆಂಟ್ ಒಂದೊಂದು ಸೈಜ್ ಇರುತ್ತೆ. ಈ ರೂಮೆನ್ ಅನ್ನೋದು ತುಂಬಾ ಮುಖ್ಯವಾದಂತ ಅಂಗ. ಯಾವುದೇ ಈ ಹಸು, ಕುರಿ, ಎಮ್ಮೆ, ಮೇಕೆ, ಕೆಲವು ಕಾಡು ಪ್ರಾಣಿಗಳು, ಕಾಡೆಮ್ಮೆ, ಜಿಂಕೆ, ಇದರಲ್ಲೂ ಇದೇ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ. ಅದರಲ್ಲಿ ರೂಮೆನ್ ಅಂತ ಏನಿದೆ ಮೆಲುಕು ಚೀಲದ pH ಅದು 6.8-7.2 ಇರುತ್ತೆ. ಅಂದ್ರೆ ನ್ಯೂಟ್ರಲ್ pH, ತಟಸ್ಥ pH ಅಂತ ಏನ್ ಹೇಳ್ತೀವಿ ಅಷ್ಟು ಮಾತ್ರ ಇರುತ್ತೆ. ಕೆಲವೊಂದು ಸಂದರ್ಭ ಬರುತ್ತೆ ಸರ್, ಈಗ ಕೆಲವೊಂದು ರೂಮೆನ್ ಅಸಿಡೋಸಿಸ್ ಅಂತ ಒಂದು ಕಾಯಿಲೆ ಅಥವಾ ಕನ್ನಡದಲ್ಲಿ ಆಮ್ಲವ್ಯಾಧಿ ಅಂತಾನು ಹೇಳ್ಬೋದು. ಆಮ್ಲವ್ಯಾಧಿ ಅಂತ ಆದಾಗ ಏನಾಗುತ್ತೆ, ರೂಮೆನ್ pH ಅಂತ ಏನ್ ಹೇಳ್ತೀವಿ, ಈಗ ಮಲ್ಕಿ ಚೀಲದಲ್ಲಿ ಇರ್ತಕ್ಕಂಥ pH ಕಡಿಮೆ ಆಗುತ್ತೆ. ಹೆಚ್ಚು ಕಡಿಮೆ ಒಂದು 6 ಮೇಲೆ ಇತ್ತು ಅಂದ್ರೆ ತೊಂದರೆ ಆಗಲ್ಲ. 6 ಕಡಿಮೆ ಬಂತು ಅಂದ್ರೆ ಹಸುಗಳು ಮೇವು ತಿನ್ನೋದು ಬಿಡ್ತವೆ, ಒಂದು ರೀತಿ ಮಲ್ಕಾಕ ನಿಲ್ಲಿಸ್ತವೆ, ರೂಮಿನೇಷನ್ ಆಗಲ್ಲ. ಇದೆಲ್ಲ ಸಾಮಾನ್ಯವಾಗಿ ಕಂಡುಬರ್ತಕ್ಕಂಥ ಲಕ್ಷಣಗಳು. ಅದ್ರ ಜೊತೆಗೆ ನಾವು ಅಪ್ಪಿತಪ್ಪಿ ಇದು ರೂಮೆಂದು ಏನು ಫ್ಲೂಯಿಡ್ ಅದರ ರಸನ ತಗೊಂಡು ಚೆಕ್ ಮಾಡಿದ್ರೆ, ಪರೀಕ್ಷೆ ಮಾಡಿದ್ರೆ ಅದರಲ್ಲಿ ಇರ್ತಕ್ಕಂಥ ಸೂಕ್ಷ್ಮ ಜೀವಿಗಳು ಸತ್ತೋಗಿರ್ತವೆ. ಇಂಥ ಸಂದರ್ಭದಲ್ಲಿ ಈ ಪಶುವೈದ್ಯರಲ್ಲದ ಚಿಕಿತ್ಸಕರು ಅಂತ ಏನ್ ಹೇಳ್ತೀವಿ, ಅವರು ಚಿಕಿತ್ಸೆ ಮಾಡ್ತಾರೆ, ಒಂದು ಎರಡು ಇಂಜೆಕ್ಷನ್ ಕೊಡ್ತಾರೆ, ಏನೋ ಒಂದು ಮಾಡಿರ್ತಾರೆ, ಹಸು ಮೇವು ತಿಂತಾ ಇರಲ್ಲ. ಆ ಸಂದರ್ಭದಲ್ಲಿ ಇವ್ರು ಏನ್ ಹೇಳ್ತಾರೆ ಅಂತಂದ್ರೆ, ರಾಗಿ ಗಂಜಿ ಕುಡಿಸಿ, ರಾಗಿ ಅಂಬ್ಲಿ ಕುಡಿಸಿ, ಅಕ್ಕಿ ಗಂಜಿ ಕುಡಿಸಿ ಅಂತ ಹೇಳು ಸಾಮಾನ್ಯವಾದಂತ ವಿಚಾರ. ಇದು ನಾನು ಸುಮಾರು ಕಡೆ ನೋಡಿದ್ದೀನಿ, ಸುಮಾರು ಸರಿ ಕೇಳಿನೂ ಇದ್ದೀನಿ, ನನ್ನ ಕಣ್ಣಿಂದನೂ ನೋಡಿದ್ದೀನಿ. ನಾನು ಪಶುವೈದ್ಯನೇ ಅಲ್ಲ ಅನ್ಕೊಂಡು ಸುಮ್ಮನೆ ನೋಡಿದ್ದ ಉದಾಹರಣೆಗಳಿದೆ. ಯಾಕಂದ್ರೆ ಮಧ್ಯದಲ್ಲಿ ನಾವು ಏನು ಹೇಳಕ್ಕಾಗಲ್ಲ. ಈಗ ನಮ್ಮೂರಲ್ಲಿ ಹೋದಾಗ ಈ ತರ ಎಷ್ಟೋ ಉದಾಹರಣೆಗಳು ನಾನು ನೋಡಿದ್ದೀನಿ. ಯಾವಾಗ ರೂಮೆನ್ pH ಕಡಿಮೆ ಆಗುತ್ತೆ, ಈ ರಾಗಿ ಗಂಜಿ ಅಥವಾ ರಾಗಿ ಅಂಬ್ಲಿ, ಅಕ್ಕಿ ಗಂಜಿ ಕುಡಿಸಿದ್ರೆ ಕಾರ್ಬೋಹೈಡ್ರೇಟ್ಸ್ ಅದೆಲ್ಲ ಮತ್ತೆ ಈ ರೂಮೆನ್ pH ನ ಕಡಿಮೆ ಮಾಡ್ತಾ ಬರುತ್ತೆ. ನಾವು ಚಿಕಿತ್ಸೆ ನೀಡೋದಕ್ಕಿಂತ ಅದರಲ್ಲಿ ಆಗುವಂತ ಅನಾಹುತಗಳೇ ಜಾಸ್ತಿ ಆಗಿರುತ್ತೆ. ಎಷ್ಟೋ ಸಂದರ್ಭದಲ್ಲಿ 4-3.5 ಈ ರೂಮೆನ್ pH, ಮೆಲುಕು ಚೀಲದ ರಸದ pH 4 ಕಡಿಮೆ ಬಂತು ಅಂದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದಿರ್ತಾರೆ, ಇಲ್ಲಿ ಕಳಿಸಿರ್ತಾರೆ, ಅಥವಾ ಯಾರೋ ಪಶುವೈದ್ಯರನ್ನ ಕಾಣಿ ಅಲ್ಲಿಗೆ ಹೋಗಿ ದೊಡ್ಡ ಡಾಕ್ಟರ್ ಅಂದ್ಬಿಟ್ಟು. ಅಂತ ಸಂದರ್ಭದಲ್ಲಿ ಬಂದಾಗ ನಮಗೂ ಚಿಕಿತ್ಸೆ ಮಾಡಿ ಅಂತ ಹಸುಗಳನ್ನ ಉಳಿಸೋದು ತುಂಬಾ ಕಷ್ಟವಾದಂತ ವಿಚಾರ ಆಗಿರುತ್ತೆ. ಅವರೇನ್ ಹೇಳ್ತಾರೆ, ಇಲ್ಲಿ ಬಂದು ಹಸುಗಳಿಗೆ ಏನು ಮಾಡಕ್ಕಾಗಿಲ್ಲ, ಚಿಕಿತ್ಸೆ ನೀಡಿದ್ರು ಫಲಕಾರಿಯಾಗಿಲ್ಲ, ಮತ್ತೆ ಹೋಗ್ತಾರೆ, ಹಿಂಗಾಯ್ತು ಅಂತ ಅವ್ರಿಗೇನೋ ಹೇಳ್ತಾರೆ. ಆದ್ರೆ ಆಯ್ತು, ದೊಡ್ಡ ಆಸ್ಪತ್ರೆಗೆ ಹೋದೆ, ದೊಡ್ಡ ಡಾಕ್ಟರ್ ನೋಡಿದೆ, ಅವ್ರ ತಾನೇ ಏನ್ ಮಾಡಕ್ಕಾಯ್ತು. ಈ ರೀತಿಯಾದಂತ ಕೆಟ್ಟ ಅಭಿಪ್ರಾಯಗಳು ಪಶುವೈದ್ಯರ ಮೇಲೆ ಬರ್ತಾ ಇದೆ. ಹಾಗಾಗಿ ಈ ವಿಚಾರವನ್ನ ತುಂಬಾ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಅಂತಂದ್ಬಿಟ್ಟು ನನ್ನ ಮನವಿ. ಇನ್ನೂ ಒಂದಷ್ಟು ಉದಾಹರಣೆಗಳ ಮೂಲಕ ಅದನ್ನ ತಾವು ಹೇಳಬೇಕು. ತುಂಬಾ ಕಾಂಪ್ಲಿಕೇಶನ್ ಅಂತಂದ್ರೆ, ಈಗ ಡಿಸ್ಟೋಗಿ ಅಂತ ಹೇಳ್ತೀವಿ, ಅಂದ್ರೆ ಕ್ಲಿಷ್ಟಕರವಾದಂತ ಪ್ರಸವಗಳು. ಇಂತ ಸಂದರ್ಭದಲ್ಲಿ ಏನಾಗಿರುತ್ತೆ ಅಂದ್ರೆ, ಕರುವುದು ಕಾಲು ಮಡ್ಚಿಕೊಂಡಿರ್ಬಹುದು, ಅಥವಾ ಕತ್ತು ತಿರುಗೋಗಿರ್ಬೋದು, ಅಥವಾ ಕರುವಿನ ಹಿಂದಿನ ಭಾಗ ಮೊದಲು ಬಂದಿರಬಹುದು. ಈ ರೀತಿ ಅನೇಕ ಸಮಸ್ಯೆಗಳಿಂದ ಪ್ರಸವ ಕಷ್ಟ ಆಗುತ್ತೆ. ಅಂತ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಕೆಲವರು ಅವೈಜ್ಞಾನಿಕವಾಗಿ ಒಂದು 5-6 ಜನ ಯಾವುದೋ ಒಂದು ಕರುದು ಒಂದು ಅಂಗ ಸಿಗುತ್ತೆ, ಕಾಲು ಕತ್ತು ಅಥವಾ ಕೆಲವರು ಕಣ್ಣಿಗೆ ಹುಕ್ಕಾಕಿ ಎಳಿತಾರೆ, ಅದನ್ನೆಲ್ಲ ಮಾಡಿ 5-6 ಜನಗಳಿಂದ ಹಗ್ಗ ಕಟ್ಟಿ ತುಂಬಾ ಎಳಿಸಿದ್ದಾರೆ. ಸಾಮಾನ್ಯವಾಗಿ ನಾವು ಏನ್ ಹೇಳ್ತೀವಿ ಅಂತಂದ್ರೆ ಒಂದು 2 ಅಥವಾ 3 ಜನರಿಂದ ತುಂಬಾ ಕಡಿಮೆ ಪ್ರಮಾಣದ ಬಲ ಹಾಕಿ ಎಳೆಯಷ್ಟು ಟ್ರಾಕ್ಷನ್ ಮಾಡುವಷ್ಟು ಮಾತ್ರ ಹೇಳಿರ್ತೀವಿ. ಅದು ಏನು ಕರುವಿನ ಪೊಸಿಷನ್ ಅಂತ ಏನ್ ಹೇಳ್ತೀವಿ ಸರಿಯಾಗಿ ನೋಡ್ಕೊಂಡು ಸರಿ ದಾರಿಗೆ ತಂದು ಆಮೇಲೆ ಇಷ್ಟು ಮಾಡಿ ಅಂತ ಹೇಳ್ತೀವಿ ಎಳಿಬೇಕು ಅಂತ. ಆದ್ರೆ ಇವ್ರೇನ್ ಮಾಡ್ತಾರೆ ಈ ರೀತಿ ಎಲ್ಲ ಮಾಡಿರ್ತಾರೆ, ಒಬ್ಬರ ಕೈಲಾಗಿಲ್ಲ ನೀನ್ ಕೈ ಹಾಕು, ನೀನು ಎಳೆದ್ ನೋಡು, ಇನ್ನೊಬ್ಬನ ಕೈಯಲ್ಲಿ ಹಾಕು, ನೀನು ಎಳೆದ್ ನೋಡು, ಇದೆಲ್ಲ ಮಾಡಿ ಒಂದಿನನೇ ಕಳೆದು ಹೋಗಿರುತ್ತೆ. ಎಷ್ಟೋ ಸರಿ ನಾನು ನೋಡಿದ್ದೀನಿ ಸರ್, ಕೆಲವು ವಿಚಾರಗಳನ್ನ ಹೇಳಬಾರ್ದು, ಹಗ್ಗ ಕಟ್ಬಿಟ್ಟು ಕರಿವಿನ ಕತ್ತಿಗೋ ಅಥವಾ ಕಾಲಿಗೋನು ಟ್ರ್ಯಾಕ್ಟರ್ ಕಟ್ಟಿ ಎಳಿಸಿರುವಂತ ಉದಾಹರಣೆ ನಾನು ನೋಡಿದ್ದೀನಿ. ಈಗ ಮೊದಲು RX 100 ಅಂತ ಬೈಕ್ ಬರ್ತಾ ಇತ್ತು, ನಾನು ಇದು ಕಣ್ಣಾರಿ ನೋಡಿರೋ ಸತ್ಯ. ಕಟ್ಬಿಟ್ಟು RX 100 ಅಂತ ಬೈಕ್, ಅದು ಪವರ್ಫುಲ್ ಪುಲ್ಲಿಂಗ್ ಇರುತ್ತೆ, ಕೆಪಾಸಿಟಿ ಎಳೆಯುವಂತ ಕೆಪಾಸಿಟಿ, ಅದಕ್ಕೆ ಕಟ್ಟಿ ಎಳಿಸಿರೋದು ನೋಡಿದೀನಿ. ಅಂತ ಸಂದರ್ಭದಲ್ಲಿ ಕರುಗಾಗ ವೇದನೆ ಬಿಟ್ಬಿಡಿ, ತಾಯಿ ಅಷ್ಟು ಕಷ್ಟಪಡ್ತಾ ಇರುತ್ತೆ. ಈ ಕಡೆ 10 ಜನ ಇಟ್ಕೊಂಡು ಹಗ್ಗ ಕಟ್ಟಿ ಹೇಳ್ಕೊಂಡಿರ್ತಾರೆ, ಆ ಕಡೆ ಟ್ರ್ಯಾಕ್ಟರ್ ಅಥವಾ ಬೈಕ್ ಅಲ್ಲಿ ಹಗ್ಗ ಕಟ್ಟಿ ಕರುನ ಎಳಿಸ್ತಾ ಇರ್ತಾರೆ. ನೋಡಕ್ಕೆ ತುಂಬಾ ಕಷ್ಟ ಆಗುತ್ತೆ ಸರ್ ಈ ವಿಚಾರಗಳನ್ನ. ಹಾಗಾಗಿ ಈ ವಿಚಾರ ಪ್ರಸ್ತುತವಾಗಿ ಎಲ್ಲರ ಗಮನಕ್ಕೆ ಬರಬೇಕು, ರೈತ ಬಾಂಧವರಲ್ಲಿ ಪಶುಪಾಲಕರಲ್ಲಿ ಅಂದ್ಬಿಟ್ಟು ನನ್ನ ಮನವಿ. ಇಷ್ಟೆಲ್ಲ ಆದ್ಮೇಲೂ ಕೊನೆಗೆ ಕರು ಬರಲಿಲ್ಲ, ಎಷ್ಟೋ ಸರಿ ಕತ್ತು ಕಟ್ಟಾಗಿರುತ್ತೆ ಅಥವಾ ಕಾಲು ಕಟ್ಟಿರ್ತಾರೆ, ಕಾಲು ಕಿತ್ಕೊಂಡು ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಕಡೆ ಕಳಿಸಿರ್ತಾರೆ. ವಿಧಿ ಇಲ್ಲದೆ ನಾವು ಪರೀಕ್ಷೆ ಮಾಡಿ ನೋಡಿದಾಗ MPCM ಅಂತ ಹೇಳ್ತೀವಿ, ಅಂದ್ರೆ ಗಾಳಿ ತುಂಬಿಕೊಂಡು ಕರು ಓದ್ಕೊಂಡು ಬಿಟ್ಟಿರುತ್ತೆ. ಈ ತಾಯಿಯ ಮಡ್ಲು ಅಂತ ಏನ್ ಹೇಳ್ತೀವಿ, ಕರು ಬರೋ ಜಾಗ, ಅದಕ್ಕಿನ್ನ 3-4 ಪಟ್ಟು ದೊಡ್ಡದಾಗಿ ಕರು ಓದ್ಕೊಂಡು ಬಿಟ್ಟಿರುತ್ತೆ. ನಮ್ ಕೈಲಿ ಏನು ಮಾಡಕ್ಕಾಗಲ್ಲ. ಕೊನೆಗೆ ಉಳಿದ ದಾರಿ ಏನು ಅಂದ್ರೆ C-section ಆಪರೇಷನ್ ಮಾಡಿ ಕರುನ ತೆಗಿಬೇಕು. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಈ ಕರುವಿನ ಎಳದಾಟದಲ್ಲಿ ಅಥವಾ ಹಗ್ಗ ಕಟ್ಟುವಾಗ ಅಥವಾ ಉಕ್ಕ ಹಾಕಿರ್ತಾರೆ, ಎಲ್ಲೋ ಒಂದು ಇದಾಕಿರ್ತಾರೆ, ಈ ಯೂಟ್ರಸ್ ಅಂತ ಹೇಳಿದ್ರೆ ಗರ್ಭಚೀಲ ಪಂಚರ್ ಆಗಿರೋ ಸಾಧ್ಯತೆ ಇರುತ್ತೆ. ತೂತಾಗಿರೋ ಸಂದರ್ಭದಲ್ಲಿ ಏನಾಗುತ್ತೆ, ಆ ಗರ್ಭಕೋಶದ ಇರ್ತಕ್ಕಂತ ಕೆಲವು ಫ್ಲೂಯಿಡ್ ರಸ ಅದು ಎಲ್ಲ ಈಚೆ ಬಂದು ಮುಖ್ಯ ಅದು ಪೆರಿಟೋನೈಟಿಸ್ ಅಂತ ಒಂದು ಕಂಡೀಷನ್ ಆಗುತ್ತೆ. ಪೆರಿಟೋನಲ್ ಕ್ಯಾವಿಟಿಗೆ ಹೋದ್ರೆ ಪೆರಿಟೋನೈಟಿಸ್ ಆಗುತ್ತೆ. ಅಂತ ಸಮಯದಲ್ಲಿ ಸೆಪ್ಟಿಸೀಮಿಯ ಆಗುತ್ತೆ, ಟಾಕ್ಸಿಮಿಯಾ ಸೆಟ್ಟಿನ್ ಆಗಿರುತ್ತೆ. ಆಪರೇಷನ್ ಮಾಡಿದ್ರು ಬದುಕುವಂತ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಏನೋ ಮಾಡಿ ಅಪ್ಪಿತಪ್ಪಿ ಕರುವನ್ನ ಆಪರೇಷನ್ ಮಾಡಿ ತೆಗಿತೀವಿ ಅನ್ಕೊಳ್ಳಿ, ತೆಗೆದ್ರು ಹಸು ಬದುಕಿ ಉಳಿಯುವಂತ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ ಸರ್. ಈ ತರ ಎಲ್ಲಾ ಉದಾಹರಣೆಗಳನ್ನ ನಾನು ಸುಮಾರು ಸರಿ ನೋಡಿದೀನಿ. ಮೊನ್ನೆ ಯಾರೋ ಇದೇ ಪರಿಸ್ಥಿತಿ ಹಸುವನ್ನ ತಂದಿರು, ಹೇಳಿದಾಗ ಸರ್ ಕರು ಕತ್ತಿಗೆ ಹಗ್ಗ ಕಟ್ಟಿ ಬೈಕ್ ನಿಂದ ಹೇಳಿದ್ರು ಸರ್, ಕರು ಬರಲಿಲ್ಲ, ಕತ್ತು ಮಾತ್ರ ಕಿತ್ಕೊಂಡು ಈಚೆ ಬಂತು. ಎಂತ ಹೃದಯ ವಿದ್ರಾವಕವಾದ ಪರಿಸ್ಥಿತಿ ಅವ್ರು ಹೇಳ್ತಾ ಇದ್ರೆ ನಮಗೆ ಒಂಥರ ಕಣ್ಣಲ್ಲಿ ನೀರು ಬರುವಂತ ಒಂದು ಸಂದರ್ಭ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಬಳಿಗೆ ಬರ್ತಕ್ಕಂತ ಹಸುಗಳಿಗೆ ನಾವೇನು ಮಾಡುವಂತ ಪರಿಸ್ಥಿತಿ ಇರೋದಿಲ್ಲ. ಆಗ ನಮಗೂ ಒಂಥರ ಕೈ ಕಟ್ಟದಂಗೆ ಆಗತ್ತೆ. ಈ ಪಶುಪಾಲಕರು ಅಂತ ಏನ್ ಹೇಳ್ತೀವಿ, ಸರಿಯಾದ ಸಮಯದಲ್ಲಿ ನಮ್ಮ ಹತ್ರ ತಂದ್ಬಿಟ್ರೆ ಅವ್ರಿಗೆ ಏನು ಹೊರೆ ಆಗದಂಗೆ, ಕಷ್ಟ ಆಗದಂಗೆ ಹಸುಗೆ ಆಗ್ಲಿ ಮನುಷ್ಯರಿಗೆ ಆಗ್ಲಿ ಅವರ ಓನರ್ಗಳು ಅಂತ ಏನ್ ಹೇಳ್ತೀವಿ ಪಾಲಕರಿಗೆ, ಆಗದ ರೀತಿ ಚಿಕಿತ್ಸೆ ನೀಡಿ ನಾವು ವಾಪಸ್ ಕಳಿಸ್ಕೊಡ್ತೀವಿ. ಪಶು ಚಿಕಿತ್ಸೆ ಅಂತ ಹೇಳಿದ್ರೆ ಪಶು ವೈದ್ಯರಿಂದಲೇ ಪಡಿಬೇಕು ಈ ಕಾರಣಕ್ಕಾಗಿ. ಹೌದು ಸರ್. ಈ ಪಶು ಚಿಕಿತ್ಸೆಯನ್ನ ನೀಡ್ತೀವಿ ಅಂತ ಹೇಳಿ ಯಾರು ಬರ್ತಾರೆ ಮತ್ತೆ ಯಾಕೆ ಬರ್ತಾರೆ ಅವರು? ಸರ್, ಈಗ ಕೆಲವು ಈಗ ಫೀಲ್ಡ್ ಕಂಡೀಷನ್ ಅಂತ ಹೇಳ್ತೀವಿ, ಅಲ್ಲಿ ಈಗ ಪಶುವೈದ್ಯರು ಇದಾರೆ, ನಿಷ್ಕಲ್ಮಶವಾಗಿ ನಾನು ಹೇಳ್ತೀನಿ, ಯಾವುದೇ ಆಸೆ ಇಲ್ಲದೆ ಕರ್ತವ್ಯ ನಿರ್ವಹಿಸ್ತಾ ಇದಾರೆ. ಅವ್ರಿಗೂ ಸ್ವಲ್ಪ ಬರ್ಡನ್ ಇದೆ, ವರ್ಕ್ ಲೋಡ್ ಇದೆ, ಆನ್ಲೈನ್ ಡೈಲಿ ಮೀಟಿಂಗ್ ಅಂತೆ, ಬಿಲ್ ಅಂತೆ, ಆರ್ಥಿಕ ವ್ಯವಹಾರ ನೋಡಬೇಕು, ಚಿಕಿತ್ಸೆನು ಮಾಡಬೇಕು. ಈಗ ಮನುಷ್ಯರಲ್ಲಾದಂಗೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ICU ತಗೊಂಡ್ ಬಾ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಾಣಿಗಳಲ್ಲಿ ಅದಲ್ಲದೆ ಹಸುಗಳಲ್ಲಿ, ಹಸು ಎಮ್ಮೆ ದೊಡ್ಡ ರಾಸುಗಳು ಅಂತಿರ್ತವಲ್ಲ, ತರೋಕ್ಕಾಗಲ್ಲ. ಈ ಪಶುವೈದ್ಯರೇ ಅವ್ರ ಮನೆ ಬಾಗಿಲು ಹೋಗ್ಬೇಕು, ಎಷ್ಟು ಅಂತ ಓಡಾಡಕ್ಕಾಗುತ್ತೆ, 1-2 ಸರಿ ಹೋಗ್ತಾರೆ ಅವ್ರಿಗೆ ಆಮೇಲೆ ಆಗಲ್ಲ. ಅಂತ ಸಂದರ್ಭದಲ್ಲಿ ಈ ಕೆಲವರು ಇದಾರಲ್ಲ ಸರ್, ಈಗ ಕೆಲವರು ಅವರ ಹೆಸರು ಉಲ್ಲೇಖ ಮಾಡೋದು ಬೇಡ, ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ತಿನಲ್ಲಿ ನೋಂದಣಿ ಆಗದಿರತಕ್ಕಂತ ಎಲ್ಲರೂ ಪಶುವೈದ್ಯರಲ್ಲ ಅಂತ ಹೇಳಿದೀನಿ. ಅವ್ರು ಯಾರೇ ಇರಬಹುದು, ಈಗ ಕೆಲವರು ಪಶುವೈದ್ಯ ಪಾಲನೆ ಮತ್ತು ಪಶುವೈದ್ಯಕ ಸೇವಾ ಇಲಾಖೆಯಲ್ಲಿ ಕೆಲವರನ್ನ ನೇಮಕ ಮಾಡ್ಕೊಂಡಿರ್ತಾರೆ. ಅವ್ರ ಕೆಲಸ ಏನು, ಲಸಿಕೆ ಹಾಕು ಹೇಳಿದಾಗ, ಈಗ ವರ್ಷಕ್ಕೆ 2 ಸರಿ ಕಾಲುಬಾಯಿ ಜ್ವರ ಲಸಿಕೆ ಹಾಕ್ಬೇಕು, ಈಗ PPR ಮಾಡ್ತಾ ಇದಾರೆ ವರ್ಷಕ್ಕೊಂದ್ಸರಿ, ಅದು ರಾಷ್ಟ್ರೀಯ ಕಾರ್ಯಕ್ರಮಗಳು. ಅಂತ ಕಾರ್ಯಕ್ರಮಗಳನ್ನೇ ಅವ್ರನ್ನ ನಿಯೋಜನೆ ಮಾಡಿಕೊಂಡು ಲಸಿಕೆ ಹಾಕು ಅಥವಾ ಜಾನುವಾರು ಗಣತಿ ಮಾಡ್ತಾ ಇರ್ತಾರೆ, ಮನೆ ಮನೆಗೆ ಊರಿಗೆ ಹೋಗಿ ಜಾನುವಾರು ಗಣತಿಯನ್ನ ಮಾಡ್ಕೊಂಡು ಬಾ, ಅಥವಾ ಕೃತಕ ಗರ್ಭಧಾರಣೆ ಅಂತೇಳಿ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್, ಇಂತ ಕೆಲವು ಕೆಲಸಗಳಿಗೆ ತೊಡ್ಕೋಬೇಕು, ಅಥವಾ ಗಾಯಕ್ಕೆ ಮುಲಾಮ ಹಾಕೋದು, ಇಂತ ಎಲ್ಲ ಒಂದು ಕೆಲವು ಕೆಲಸ ಇರುತ್ತೆ. ಅದಕ್ಕೆ ಮಾತ್ರ ಸೀಮಿತ ಆಗಿದ್ರೆ ಸರಿ, ಅವರು ಅದೆಲ್ಲ ಬಿಟ್ಟು ಯಾವುದು ಪ್ರತಿಷ್ಠೆ ಪ್ರಶ್ನೆಗೋ ಅಥವಾ ದುಡ್ಡು ಮಾಡೋ ಉದ್ದೇಶದಿಂದಲೋ ನನಗೆ ಗೊತ್ತಿಲ್ಲ. ಈಗ ಪ್ರತಿಷ್ಠೆ ಪ್ರಶ್ನೆ ಅಂತಂದ್ರೆ ನಾನು ನೋಡಿದ್ದೀನಿ ಸರ್, ಈಗ ಗುಂಡ್ಲುಪೇಟೆಯಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೆ, ಯಾವ್ದೊಂದು ಡಿಪ್ಲೊಮಾ ಕಾಲೇಜಲ್ಲಿ. ಎರಡನೇ ವರ್ಷಕ್ಕೆ ಅಡ್ಮಿಷನ್ ನಡೀತಾ ಇತ್ತು. ಒಂದು ಕ್ಯಾಂಡಿಡೇಟ್ ಬಂದಿದೆ, ಹೆಣ್ಣು ಮಗು, SLC ಮಗು ತಕ್ಷಣ ತಗೋಬೇಕು, ಅವ್ರಿಗೆ 21 ವರ್ಷ ಮೀರಿರಬಾರ್ದು ಅಂದ್ಬಿಟ್ಟು ಒಂದು ಕಾನೂನು ಇದೆ ನಮ್ಮ ಯೂನಿವರ್ಸಿಟಿನಲ್ಲಿ. SLC ಆಗಿರ್ಬೇಕು, 21 ವರ್ಷ ಮೀರಿರಬಾರ್ದು, ಆಮೇಲೆ ಅವರೆಲ್ಲ ಹಳ್ಳಿಯಿಂದ ಬಂದವರಾಗಿರ್ಬೇಕು, ಅಂತವ್ರು ಮಾತ್ರ ಅಲ್ಲಿ ಅಡ್ಮಿಷನ್. ನಾನಲ್ಲಿ ಅಡ್ಮಿಷನ್ ಪ್ರಕ್ರಿಯೆಯಲ್ಲಿ ನಾನು ಕೂತಿದ್ದಾಗ ಅವರ ತಂದೆ ತಾಯಿ ಇಬ್ರು ಟೀಚರ್ಸ್, ಒಬ್ರು ಹೈಸ್ಕೂಲ್ ಮೇಸ್ಟ್ರು, ಅಪ್ಪ ಅಮ್ಮ ಪ್ರೈಮರಿ ಸ್ಕೂಲ್ ಟೀಚರ್, ಪ್ರಾಥಮಿಕ ಶಾಲಾ ಶಿಕ್ಷಕಿ. ನಾನು ಹೊರಗಡೆ ಏನಕ್ಕೋ ಬಂದೆ, ಏನೋ ಕೆಲಸ ಇತ್ತು, ವಿಚಾರ ಬಂದ್ಬಿಟ್ಟು ಏನೋ ಕ್ಲಾರಿಫಿಕೇಶನ್ ಅಡ್ಮಿಷನ್ ಟೈಮಲ್ಲಿ. ಆಗ ಹೇಳ್ತಾ ಇದ್ರೆ ನನ್ನ ಮಗಳಿಗೆ ಸೀಟ್ ಸಿಕ್ತು, 2 ವರ್ಷಕ್ಕೆ ಅವಳು ಡಾಕ್ಟರ್ ಆಗ್ಬಿಡ್ತಾಳೆ. ನಮ್ಮಲ್ಲಿ ಯಾವ ರೀತಿ, ನಮ್ಮ ಎಜುಕೇಟೆಡ್ ಇಬ್ರು ಅಪ್ಪ ಅಮ್ಮ ಇರುವಾಗ 2 ವರ್ಷಕ್ಕೆ ಡಾಕ್ಟರ್ ಆಗೋ ಸಾಧ್ಯತೆ ಹೆಂಗೆ ಸರ್? PUC ಮುಗಿಸಿ ನೀಟ್ ಅಲ್ಲಿ ಏನೋ ತುಂಬಾ ಅಂಕಗಳನ್ನ ತಗೊಂಡು ಮಾನ್ಯತೆ ಪಡೆದ ಕಾಲೇಜಲ್ಲಿ 5.5 ವರ್ಷ ಓದಿ ಪಶುವೈದ್ಯರಾಗಬೇಕು, ಇವರು 2 ವರ್ಷಕ್ಕೆ ನನ್ನ ಮಗಳು ಡಾಕ್ಟರ್ ಆಗ್ಬಿಡ್ತಾಳೆ. ಈ ತರ ಮೂಢನಂಬಿಕೆಗಳು ಕೆಲವು ಅಥವಾ ತಿಳುವಳಿಕೆ ಇಲ್ದಿರಂತ ಕೆಲವು ಜನ ಇದ್ದಾರೆ, ಎಲ್ಲರೂ ಅಲ್ಲ ಕೆಲವು ಜನ. ಇಂಥವರೆಲ್ಲ ಚಿಕಿತ್ಸೆ ಮಾಡೋದ್ರಿಂದ ಸರ್ ಈ ರೀತಿಯಾದ ಎಲ್ಲಾ ಸಮಸ್ಯೆಗಳು ಉತ್ಪತ್ತಿ ಆಗ್ತಾ ಇದೆ. ಪಶುವೈದ್ಯಕೀಯ ಸಂಬಂಧಿ ಕೆಲವು ಕೋರ್ಸ್ಗಳಿದ್ದಾವೆ, ನೀವೀಗ ಹೇಳಿದಂತ ಡಿಪ್ಲೊಮಾ ಕೋರ್ಸ್ ಆಗಿರ್ಬೋದು, ಹಿಂದೆ JOC ಅನ್ನುವಂಥದ್ದಿತ್ತು, ಈಗಲೂ ಕೂಡ ಕೆಲವು ಕಡೆ ಇದೆ. ಈ ತರಹದ ಒಂದು ಕೋರ್ಸ್ಗಳನ್ನ ಮಾಡಿದಂತವರು ಚಿಕಿತ್ಸೆಯನ್ನ ಪಶುಗಳಿಗೆ ನೀಡಬಹುದಾ? ಇಲ್ಲ ಸರ್, ಕೆಲವು ಪ್ರಾಥಮಿಕ ಚಿಕಿತ್ಸೆ ಅಂತ ಹೇಳ್ಕೊಟ್ಟಿರ್ತೀವಿ. ಅವರು ಪಶುವೈದ್ಯರು ಯಾರಿರ್ತಾರ, ಅವರ ಸಹಾಯಕರಾಗಿ ಮಾತ್ರ ಕೆಲಸವನ್ನು ಮಾಡ, ಸಹಾಯಕರಾಗಿ ಪಶುವೈದ್ಯರ ಸಲಹೆಯಂತೆಯೇ ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡಬೇಕು. ಇಂಡಿಪೆಂಡೆಂಟ್ ಆಗಿ ಅಥವಾ ಸ್ವಯಂ ಪ್ರೇರಿತವಾಗಿ ನನಗೆಲ್ಲ ಗೊತ್ತು ನಾನೇ ಮಾಡ್ತೀನಿ ಅಂತಂದ್ಬಿಟ್ಟು ಮಾಡೋದು ತುಂಬಾ ದೊಡ್ಡ ತಪ್ಪಾಗುತ್ತೆ ಸರ್, ತಪ್ಪೆ. ಈಗ ಕೆಲವು ಶೆಡ್ಯೂಲ್ ಎಚ್ ಡ್ರಗ್ಸ್ ಅಂತ ಹೇಳ್ತೀವಿ, ನಮ್ಮಲ್ಲಿ ಆಂಟಿಬಯೋಟಿಕ್ಸ್ ಬರ್ತವೆ, ಕೆಲವು ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ, ಅದನ್ನೆಲ್ಲ ತಜ್ಞ ಪಶುವೈದ್ಯರೇ ಉಪಯೋಗ ಮಾಡಿ ಇಂಜೆಕ್ಷನ್ಸ್ ನ ಮಾಡಬೇಕು. ಬಟ್ ಈಗೇನಾಗಿದೆ ಅಂತಂದ್ರೆ ಇವರೆಲ್ಲರನ್ನು ಇದನ್ನೆಲ್ಲ ಹಾಕಕ್ ಶುರು ಮಾಡಿದ್ದಾರೆ, ಒಂದು ಡ್ರಗ್ ರಿಯಾಕ್ಷನ್ ಆಯ್ತು ಅಂತಂದ್ರೆ ಏನಾಗುತ್ತೆ? ಈಗ 5.5 ವರ್ಷ ಇಷ್ಟೆಲ್ಲ ಓದಿದ್ರು, ನಾನಾಗ್ಲೇ ಹೇಳಿದೆ ಮನುಷ್ಯರಿದ್ದಂಗೆ ಬಾಡಿ ಸಿಸ್ಟಮ್ ಫಿಸಿಯಾಲಜಿ ಇರಲ್ಲ, ಈ ರಾಸುಗಳಲ್ಲಿ ಎಲ್ಲ ಚೇಂಜ್ ಆಗಿರುತ್ತೆ, ಮನುಷ್ಯರಿಗೂ ಹೋಲಿಸಿದ್ರೆ ಏನೇನೋ ಅಲ್ಲ ವಿಚಿತ್ರವಾಗಿರುತ್ತೆ, ಅದನ್ನೆಲ್ಲ ತಿಳ್ಕೊಂಡವ್ರು ಮಾತ್ರ ಚಿಕಿತ್ಸೆಯನ್ನ ಸರಿಯಾಗಿ ನೀಡೋಕ್ ಸಾಧ್ಯ, ಅದು ಕೇವಲ ಪಶುವೈದ್ಯರಿಂದ ಮಾತ್ರ. ಈಗ ಡಿಪ್ಲೊಮೋ ಅಂತ ಹೇಳಿದ್ರಿ ನೀವು ಅಥವಾ JOC ಅಂತ ಹೇಳಿದ್ರಿ, ಅಲ್ಲೆಲ್ಲ ಹೇಳ್ಕೊಡೋ ಏನು ಪಶು ಸಂಗೋಪನೆ ಬಗ್ಗೆ ಸ್ವಲ್ಪ ಮೂಲಭೂತ ಏನೋ ವಿಚಾರಗಳನ್ನ ಹೇಳ್ಕೊಟ್ಟಿರ್ತೀವಿ. ಈಗ ಹುಲ್ಲು ರಸಮೇವ್ ಹೆಂಗ್ ಮಾಡ್ಬೇಕು, ಯಾವ ಟೈಮಲ್ಲಿ ಕಟಾವ್ ಮಾಡ್ಬೇಕು, ಒಣಮೇವು ಯಾವ ರೀತಿ ಸಂಸ್ಕರಣೆ ಮಾಡ್ಬೇಕು, ಅಥವಾ ಸಣ್ಣ ಪುಟ್ಟ ಗಾಯ ಆದಾಗ ಯಾವ ರೀತಿ ಮುಲಾಮ್ ಹಾಕೊಂಡು ಅದನ್ನ ಗಾಯನ ತೊಳ್ಕೋಬೇಕು, ಆ ರೀತಿ ಅಷ್ಟೇ ಹೇಳ್ಕೊಟ್ಟಿರೋದು. ಡಿಪ್ಲೊಮೋದಲ್ಲಿ ಕಲಿತಕ್ಕಂಥದ್ದು ಪಶುಪಾಲನೆಯನ್ನ ಹೇಗೆ ಸಾಕಾಣಿಕೆಯನ್ನ ಮಾಡಬೇಕು. ಹೌದು ಸರ್, ಅದಷ್ಟೇ ಕಲಿಯುವಂತದ್ದು. ಹೌದು, ಅಲ್ಲಿ ಚಿಕಿತ್ಸೆ ಕೊಡುವಂತದ್ದು ವಿಚಾರಗಳು ಯಾವ್ದು ಕೂಡ ಯಾವುದು ಇಲ್ಲ ಸರ್. ನೀವು ಹೇಳಿದಾಗೆ ಮೂಲಭೂತವಾದಂತ ಕೆಲವೊಂದು ಅಂಶಗಳನ್ನ ಹೇಳಿರ್ತೀರ. ಹೌದು, ಅದು ಕೆಲವು ಈಗ ಪ್ರಾಥಮಿಕ ಚಿಕಿತ್ಸೆ. ಈಗ ಪಶುಪಾಲಕರೇ ಎಷ್ಟೋ ಸರಿ ನಾನು ಈಗ ರೇಡಿಯೋ ಟಾಕ್ ಇಲ್ಲಿ ಸುಮಾರು ಸರಿ ಬಂದ್ ಮಾಡಿದ್ದೀನಿ, ನನ್ನ ನಂಬರ್ ತುಂಬಾ ಜನರ ಹತ್ರ ಇದೆ, ನನ್ನ ದೂರವಾಣಿ ಸಂಖ್ಯೆ, ಅವ್ರು ಅವಾಗ ಕೇಳ್ತಾ ಇರ್ತಾರೆ ಸರ್ ಹೊಟ್ಟೆ ಉಬ್ಬರ ಆಗಿದೆ ಅಥವಾ ಇನ್ನೇನೋ ಆಗಿದೆ, ಏನ್ ಮಾಡ್ಬೇಕು ಸರ್ ಅಂತ. ನಾವು ಈಗ ಮನೆಯಲ್ಲೇ ಸಿಗ್ತಕ್ಕಂತ ಕೆಲವು ಮನೆ ಮದ್ದಿರ್ತೇವೆ, ಅದನ್ನ ಉಪಯೋಗ ಮಾಡ್ಕೊಂಡು ನೀವು ಡಾಕ್ಟರ್ ಬರೋರಿಗೆ ಅಥವಾ ಪಶುವೈದ್ಯರಿಗೆ ತೋರಿಸೋರಿಗೆ ಸದ್ಯಕ್ಕೆ ಇಷ್ಟು ಮಾಡಿರಿ, ಏನೋ ಆಮೇಲೆ ಬೇಕಾದ್ರೆ ತೋರಿಸ್ಕೋಬಹುದು ಅಂತ ಹೇಳಿರ್ತೀವಿ. ಅದೇ ರೀತಿ ನಾವು ಇವ್ರಿಗೂ ಹೇಳ್ಕೊಟ್ಟಿರ್ತೀವಿ, ಇಷ್ಟೇ ಮಾಡಿ ಮುಂದಕ್ಕೇನು ಮಾಡಬೇಡಿ ಅಂತ. ಆದ್ರೆ ಅದನ್ನ ಮೀರಿ ಮಾಡ್ತಾ ಇದ್ದಾರೆ, ನಾನು ಆಗ್ಲೇ ಹೇಳಿದೆ ಅದು ಪ್ರತಿಷ್ಠೆಗೋ ಅಥವಾ ಉದ್ದೇಶಕ್ಕೂ ಗೊತ್ತಿಲ್ಲ. ಅದನ್ನ ಅವರು ಕೂಡ ಮಾಡಬಾರ್ದು, ನಮ್ಮ ರೈತರು ಕೂಡ ಪ್ರೋತ್ಸಾಹ ಕೊಡಬಾರ್ದು. ನಾನು ಆಗ್ಲೇ ಹೇಳಿದೆ ಪ್ರತಿಷ್ಠೆ ಯಾಕೆ ಬರುತ್ತೆ ಇಲ್ಲಿ ಅಂತಂದ್ರೆ, ಅಲ್ಲಿ ಇಬ್ರು ತಂದೆ ತಾಯಿ ಹೇಳಿದ್ನಲ್ಲ, ಇಬ್ರು ಟೀಚರ್ಸ್, ಅವರು ಹೇಳ್ಕೊಂಡ್ಬಿಟ್ಟಿರ್ತಾರೆ ನನ್ನ ಮಗ ಡಾಕ್ಟರ್ ಮಗಳು ಡಾಕ್ಟರ್ ಅಂತ. ಅದನ್ನ ಇವರು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ನಾನು ಡಾಕ್ಟರ್ ಊರಲ್ಲಿ ಡಾಕ್ಟರ್ ಅಂತ ಹೇಳ್ಕೊಂಡ್ಬಿಟ್ಟಿರ್ತಾರೆ, ಅವರೇ ಸೃಷ್ಟಿ ಮಾಡ್ಕೊಂಡಂತ ವಿಷ ವರ್ತುಲ ಇದು. ಹಾಗಾಗಿ ಇವ್ರೇನ್ ಮಾಡ್ತಾರೆ, ಇಂಜಾಪ್ ಮಾಡ್ಕೊಂತಾರೆ, ಬೈಕ್ ಇರ್ತಾರೆ, ಕೂಲಿಂಗ್ ಗ್ಲಾಸ್ ಹಾಕಂತಾರೆ, ಶೂ ಹಾಕಂತಾರೆ, ನೋಡಿದ ತಕ್ಷಣ ಒಂಥರ ಡಾಕ್ಟರ್ ಅನ್ನೋ ಫೀಲಿಂಗ್ ಬರೋ ಗೆಟಪ್ ನಲ್ಲಿ ಇರ್ತಾರೆ. ನಮ್ಮ ಜನಗಳಿಗೂ ಒಂದೊಂದು ಟೈಮ್ ಅದು ಗೊತ್ತಾಗಲ್ಲ. ಈಗ ನಮ್ಮ ದೇಶದಲ್ಲಿ ಸರ್, ಈಗ ನಮ್ಮ ದೇಶಕ್ಕೆ 2ನೇ ಆರ್ಥಿಕತೆ GDP ಬರ್ತಾ ಇರೋದೆ ನಮ್ಮ ಪಶುಪಾಲನೆಯಿಂದ. ಅದು ಹೋದ್ರು ಪರವಾಗಿ ತಕ್ಕಮಟ್ಟಿಗೆ ಸ್ವಲ್ಪ ಹೆಂಗ ಚೇತರಿಸ್ಕೋಬಹುದು, ಆದ್ರೆ 1-2 ರಾಸಿ ಇಟ್ಕೊಂಡಿರೋ ಈಗ ಪಶುಪಾಲಕರು ಅವ್ರ ಕಷ್ಟ ಏನಾಗಬೇಕು ಅದನ್ನ ಯಾರು ಕೇಳ್ತಾರೆ? ಈಗ ನನ್ನ ಪ್ರಶ್ನೆ ಅದೇ, ಮುಂದಿನ ಪ್ರಶ್ನೆ, ರೈತರಿಗೆ ಅದೆಲ್ಲ ಗೊತ್ತಾಗೋದಿಲ್ಲ. ಹೌದು, ಅವ್ರು ಡಿಪ್ಲೊಮಾ ಮಾಡೋರು, JOC ಮಾಡಿದಾರೋ ಅಥವಾ PG ಡಿಪ್ಲೊಮಾ ಮಾಡಿದಾರೋ ಅಥವಾ ಅವರು ಏನು ಪಶುವೈದ್ಯಕೀಯ ವೃತ್ತಿಯನ್ನೇ ಓದಿದಾರೋ ಗೊತ್ತಿರೋದಿಲ್ಲ ಅವ್ರಿಗೆ. ಹಂಗಾಗಿ ಇವರು ನಿಜವಾದಂತಹ ಪಶುವೈದ್ಯರು ಅಲ್ಲ ಅನ್ನುವಂಥದ್ದನ್ನ ತಿಳಿಯುವಂಥದ್ದು ಹೇಗೆ? ಸರಿ, ಇದು ತುಂಬಾ ಸಿಂಪಲ್ ವಿಚಾರ. ಈಗ ನಾನು ಮೊದಲೇ ಹೇಳಿದೆ, ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ತು ಅಂತ ಇದೆ, ಹೌದು, KVC ಅಂತ ಹೇಳ್ತೀವಿ, ಕರ್ನಾಟಕ ವೆಟರ್ನರಿ ಕೌನ್ಸಿಲ್ ಅಂತ. ಅದರಲ್ಲಿ ಒಂದು ಯುನೀಕ್ ನಂಬರ್ ಕೊಟ್ಟಿರ್ತಾರೆ. ಈಗ ನಂದು 3126, ಅದು ಇನ್ಯಾರಿಗೂ ಕೊಟ್ಟಿರಕ್ ಸಾಧ್ಯ ಇಲ್ಲ. 3126 ಅಂತಂದ್ರೆ ನನ್ನ ಹೆಸರಲ್ಲಿ ಹೊಡೆದ್ರೆ ಬಂದ್ಬಿಡುತ್ತೆ. ಅದು ಪಶುವೈದ್ಯರಿಗೆ ಮಾತ್ರ ಕೊಡುವಂತ ನಂಬರು. ಯಾರೇ ಮನೆ ಹತ್ರ ಬರಲಿ ಅಥವಾ ಎಲ್ಲೇ ಹೋಗ್ಲಿ ಚಿಕಿತ್ಸೆ ಮಾಡಕ್ ಬರ್ತೀನಿ ಅಂದಾಗ ಆಯ್ತು ನಿಮ್ಮ ಕೆವಿಸಿ ನಂಬರ್ ಹೇಳಿ ಅಂತಂದ್ರೆ ಅಲ್ಲಿ ಸಿಗ್ಬಿಡ್ತಾರೆ. ಕೊನೆಗೆ ನಾನಲ್ಲ, ನಾನು ವೈದ್ಯನಲ್ಲ, ಈ ರೀತಿ ಬೇರೆ ಯಾರೋ ಈ ತರ ಕೆಲಸ ಮಾಡೋಂದ್ರೆ ಅಂತ ಸಂದರ್ಭದಲ್ಲಿ ನಮ್ಮ ಪಶುಪಾಲಕರು ಕೊನೆ ಪಕ್ಷ ನಿಮ್ಮ ಡಾಕ್ಟರ್ಗೆ ಕೇಳಿ ಅವರ ಸಲಹೆ ಮೇರೆಗೆ ಚಿಕಿತ್ಸೆ ಕೊಡೋ ಅನ್ನೋ ಮಾತನ್ನಾದರೂ ಹೇಳಿದರೆ ಅವ್ರಿಗೂ ಒಳ್ಳೇದು, ಅವರ ಸಾಕಿರ್ತಕ್ಕಂಥ ಜಾನುವಾರುಗಳಿಗೂ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈಗ ಈ ಪಶು ಅಥವಾ ಹೈನುಗಾರಿಕೆ ಅನ್ನುವಂಥದ್ದು ಏನಿದೆಯೋ ದೊಡ್ಡ ಪ್ರಮಾಣದಲ್ಲಿ ನಾವು ಸಾಕಾಣಿಕೆ ಮಾಡೋದ್ರಿಂದ ಸಾಮಾನ್ಯವಾಗಿ ಯಾವುದಾದ್ರೂ ಕಾಯಿಲೆಗಳು ರೋಗಗಳು ಬರತಕ್ಕಂಥ ಸಾಧ್ಯತೆ ಇದ್ದೇ ಇರುತ್ತೆ. ಅದನ್ನು ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಬರುವಂತದ್ದು ಇದ್ದೇ ಇರುತ್ತೆ. ಹಿಂಗೇನಾದರೂ ಸಮಸ್ಯೆಗಳಾದಂತಹ ಸಂದರ್ಭದಲ್ಲಿ ಇವಕ್ಕೆ ಚಿಕಿತ್ಸೆಗೆ ಅಂತ ಹೇಳಿ ನಮ್ಮ ಕೃಷಿಕರು ಮತ್ತು ಹೈನುಗಾರರು ಎಲ್ಲಿಗೆ ಹೋಗಬೇಕಾಗುತ್ತೆ ಅಥವಾ ಯಾರನ್ನ ಕರೆತರಬೇಕಾಗುತ್ತೆ? ಸರಿಗೆ ಇಲ್ಲ, ಪ್ರತಿ ಒಂದು 5,000 ಹಸುಗಳಿಗೆ ಅಂತ ಮಟ್ಟು ಒಂದು ಆಸ್ಪತ್ರೆ ಮಾಡಿದರೆ ಪಶು ಚಿಕಿತ್ಸಾಲಯ ಅಂತ ಇರುತ್ತೆ. ಮೊದಲು 10,000ಕ್ಕೇನಿತ್ತು, ಈಗ 5,000ಕ್ಕೇನೋ ಕಡಿಮೆ ಮಾಡಿದರೆ ಪಶು ಚಿಕಿತ್ಸಾಲಯ ಅಂತ. ಪಶು ಚಿಕಿತ್ಸಾಲಯ ಇರುವಂತ ಪಶು ವೈದ್ಯರನ್ನೇ ಕಂಡು ಚಿಕಿತ್ಸೆ ಮಾಡಿಸಿದ್ರೆ ತುಂಬಾ ಒಳ್ಳೇದು. ಈಗ ಕೆಲವು ಬೇರೆ ಬರ್ತವೆ, PVC ಪ್ರೈಮರಿ ವೆಟರ್ನರಿ ಸೆಂಟರ್ಸ್ ಅಂತ, ಅಲ್ಲಿ ಯಾರು ಪಶು ವೈದ್ಯರು ಇರಲ್ಲ, ಅಲ್ಲಿರೋರೆಲ್ಲ ಸಬ್ ಸ್ಟಾಫ್ ಬೇರೆ ರೀತಿ ಕೆಲಸ ಮಾಡ್ಕೊಂಡಿರೋರು. ಅಂದ್ರೆ ಇದೆ ಕೃತಕ ಗರ್ಭಧಾರಣೆ, ವ್ಯಾಕ್ಸಿನೇಷನ್, ಲಸಿಕೆ ಹಾಕೊಂಡು ಮಾಡುವಂತ ಕೆಲಸಗಾರರು. ಹಾಗಾಗಿ ಪಶು ಚಿಕಿತ್ಸಾಲಯಕ್ಕೆ ಹೋಗ್ಬೋದು, ಅಥವಾ ತಾಲೂಕು ಮಟ್ಟದಲ್ಲಿ ಪಶು ಆಸ್ಪತ್ರೆ ಅಂತ ಇರುತ್ತೆ, ಅಲ್ಲಿ ಸಹಾಯಕ ನಿರ್ದೇಶಕರು ಅವರು ಪಶು ವೈದ್ಯರೇ. ಅಂತ ಜಾಗಗಳಿಗೆ ಹೋಗಿ ಅವರ ರಾಸುಗಳಿಗೆ ಹಸುಗಳಿಗೆ ಚಿಕಿತ್ಸೆ ಕೊಡಿಸಿದ್ರೆ ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಅದು ಇಲ್ಲ ಅಂತಂದ್ರೆ ನಮ್ಮಂತ ಕಾಲೇಜು ಆಸ್ಪತ್ರೆಗಳಿದಾವೆ, ನಮ್ಮಲ್ಲಿ ಆಂಬುಲೆನ್ಸ್ ಸರ್ವಿಸ್ ಇದೆ, ಯಾರು ಕಳಿಸಿದ್ರೆ ಆಂಬುಲೆನ್ಸ್ ಕಳಿಸ್ಕೊಡ್ತೀವಿ, ಇಲ್ಲಿ ಬೇಕಾದ್ರೂ ತರಬಹುದು. ಅಥವಾ ದೂರ ಆಗುತ್ತೆ ಅಂದ್ರೆ ಅಲ್ಲೇ ಪಶು ಚಿಕಿತ್ಸಾಲಯ ಅಥವಾ ಪಶು ಆಸ್ಪತ್ರೆಗಳು, ಅಲ್ಲಿರ್ತಕ್ಕಂತಹ ತಜ್ಞ ಪಶು ವೈದ್ಯರು ಅವರನ್ನೇ ಕಂಡು ಚಿಕಿತ್ಸೆ ಮಾಡಿಸೋದು ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರ್. ಬಹಳ ಮುಖ್ಯವಾಗಿ ಹೈನುಗಾರರು, ಪಶುಪಾಲಕರು, ನಮ್ಮ ಕೃಷಿಕರು ತಿಳಿದುಕೊಂಡಿರಬೇಕು, KVC ಅನ್ನುವಂಥದ್ದು ಒಂದಿದೆ. KVC ಅಂತ ಹೇಳಿದ್ರೆ ಕರ್ನಾಟಕ ವೆಟರ್ನರಿ ಕೌನ್ಸಿಲ್, ಇದನ್ನ ಕನ್ನಡದಲ್ಲಿ ಕರ್ನಾಟಕ ವೈದ್ಯಕೀಯ ಪರಿಷತ್ತು ಅಂತ ಹೇಳಿ ಕರೀತಾರೆ. ಅವರು ಎಲ್ಲದನ್ನು ವೆರಿಫೈ ಮಾಡಲಿಲ್ಲ ಅಂದ್ರೂ KVC ನಂಬರ್ ಇದೆಯಾ ಅಂತ ಕೇಳುವಷ್ಟಾದ್ರೂ ಅವರಿಗೆ ಒಂದಷ್ಟು ಜಾಗೃತಿ ಇರಬೇಕು. ಜಾಗೃತಿ ಅನ್ನೋದಕ್ಕಿಂತ ಸಾಮಾನ್ಯ ಜ್ಞಾನ ಇರಬೇಕು ಸರ್. KVC ನಂಬರ್ ಹೇಳಿ ಅಂತಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ನಾನು ವೈದ್ಯನಲ್ಲ, ಅವ್ರು ಯಾವ ನಂಬರ್. ಎಷ್ಟೋ ಸರಿ ನನಗೆ ಗೊತ್ತು ಸರ್, ಇಲ್ಲೇ ಒಂದ್ಸರಿ ಇನ್ಸಿಡೆಂಟ್ ಆಗಿತ್ತು, ಅವರು KVC ನಂಬರ್ ಕೇಳಿದಪ್ಪ ಅಂತಂದ್ರೆ ಹೌದು ಕೊಟ್ಟಿದ್ದಾರೆ ಸರ್ ಅಂದ್ರೆ ಅದು 14 ನಂಬರು. 14 ನಂಬರ್ ಯಾವ್ದು ಅಂದ್ರೆ ಅದು ಅಂತ ಆಧಾರ್ ಕಾರ್ಡ್ ನಂಬರ್ ಕೊಟ್ಟಿದ್ದಾನೆ. ನಮ್ಮ ಜನ ಇನ್ನೂ ಎಷ್ಟು, ಕೆಲವರು ಅಷ್ಟೇ, ಎಲ್ಲರೂ ಹೇಳ್ತಾ ಇಲ್ಲ ಸರ್, ಎಷ್ಟು ಮುಗ್ಧ ಜನಗಳು ಅಂತ ಹೇಳ್ಬೇಕು. ಆ ನಂಬರ್ ಸರ್ ಇದಂತೆ ಅವ್ರದ್ದು ನಂಬರ್ ಅನ್ಬಿಟ್ಟು ಕೊಟ್ಟಿದ್ರು. ಅದನ್ನ ವೆರಿಫೈ ಮಾಡಿ ನೋಡಿದ್ರೆ ಅದು ಯಾರ್ದೋ ಒಬ್ಬರದು ಆಧಾರ್ ನಂಬರ್. ಅದು ಪಶುವೈದ್ಯಕೀಯ ಪರಿಷತ್ತಿಂದ ನೀಡಿರುವಂತ ನಂಬರೇ ಅಲ್ಲ, ಅದರಲ್ಲಿ 4ನೇ ಸಂಖ್ಯೆ ಬರೋದು. ಪಶುವೈದ್ಯಕೀಯ ಪರಿಷತ್ತಿಂದ ನೀಡೋದ್ರಲ್ಲಿ 4ನೇ, ಈಗಾಗಲೇ ಹೇಳಿದೆ ನಂದು 3126312 4ನೇ ನಂಬರ್. ಇವರು 14 ನಂಬರ್, ಆಮೇಲೆ ನೋಡಿದ್ರೆ ಅದು ಆಧಾರ್ ಕಾರ್ಡ್ ನಂಬರ್. ಅಂದ್ರೆ ಅಷ್ಟರ ಮಟ್ಟಿಗೆ ಒಂದು ಸಾಮಾನ್ಯ ಜ್ಞಾನ ಇರಬೇಕು. ಈಗ ಮನುಷ್ಯರಿಗೆ ಚಿಕಿತ್ಸೆ ಕೊಡ್ತಕ್ಕಂತಹ ವೈದ್ಯರು ಹೇಗೆ ನೋಂದಣಿ ಮಾಡ್ಕೊಳ್ತಾರೋ ಹಾಗೆ ಪಶುಗಳಿಗೆ ಚಿಕಿತ್ಸೆ ಕೊಡ್ತಕ್ಕಂತಹ ವೈದ್ಯರಿಗೂ ಕೂಡ ಒಂದು ಪರಿಷತ್ತು ಅಂತ ಹೇಳಿದೆ. ಅವರಲ್ಲಿ ನೋಂದಣಿಯನ್ನ ಮಾಡಿಕೊಳ್ಬೇಕಾಗುತ್ತೆ. ನೋಂದಣಿಯನ್ನ ಮಾಡಿಕೊಂಡ ನಂತರವೇ ಅವರು ಚಿಕಿತ್ಸೆಯನ್ನ ಕೊಡುವಂತಹ ಒಂದು ಅಧಿಕಾರವನ್ನ ಹೊಂದಿರ್ತಾರೆ. ಇಷ್ಟು ಕನಿಷ್ಠವಾದಂತಹ ಸಾಮಾನ್ಯ ಜ್ಞಾನ ಈ ನಮ್ಮ ಕೃಷಿಕರಲ್ಲಿ ಮತ್ತೆ ಹೈನುಗಾರರಲ್ಲಿ, ಪಶುಪಾಲಕರಲ್ಲಿ ಇರಬೇಕಾಗುತ್ತೆ. ಪ್ರಥಮ ಚಿಕಿತ್ಸೆಯನ್ನ ಅದನ್ನು ಕೂಡ ಅವ್ರಿಗೆ ನೀಡ್ತಕ್ಕಂತಹ ಒಂದು ಅಧಿಕಾರ ಇದೆಯೋ ಇಲ್ವೋ, ಮತ್ತೆ ಯಾರು ಪ್ರಥಮ ಚಿಕಿತ್ಸೆಯನ್ನ ನೀಡಬೇಕಾಗುತ್ತೆ ಸರ್? ಪ್ರಥಮ ಚಿಕಿತ್ಸೆ ಮಾಡಬಹುದು, ಈಗ ಪಶುವೈದ್ಯರಲ್ಲದವರನ್ನು ಸಹ ಪ್ರಥಮ ಚಿಕಿತ್ಸೆ ಮಾಡಕ್ಕೆ ಪರ್ಮಿಷನ್ ಇದೆ, ಅನುಮತಿ ಇದೆ. ಈಗ ಏನೋ ಒಂದು ಹೊಟ್ಟೆ ಒಬ್ಬರನೇ ಅಂತಾನೆ ಹೇಳ್ತೀವಿ, ಅದಕ್ಕೇನೋ ಒಂದ್ ಸ್ವಲ್ಪ ಮಜ್ಜಿಗೆ ಹಾಕಿ ಇಂಗು ಮತ್ತೆ ಇದೆಲ್ಲ ಹಾಕಿ ಕುಡಿಸುವಂತದ್ದು, ಅಥವಾ ಕೆಲವು ಸಿಡಸ್ ಅಂದಲ್ಲಿ ನಾವು ಸೋಡ ಬೈಕಾಗ್ಬಿಟ್ಟು ಅದಂತೇಳಿ ಚೂರ್ಣಗಳು ಅದು ಕೊಡಂತ ಆ ಕೆಲಸ ಅದು ಮಾಡೋದನ್ನು ಪಶುವೈದ್ಯರ ಸಲಹೆ ಮೇರೆಯೇ ಮಾಡಬೇಕು. ಅವರು ತೀರಾ ಒತ್ತಡದ ಪರಿಸ್ಥಿತಿ, ಪಶುವೈದ್ಯರು ಸಿಗ್ತಾ ಇಲ್ಲ, ಅವರ ಮೇಲಿನ ಅಧಿಕಾರಿಗಳು ಅಥವಾ ಎಲ್ಲೋ ಬಿಸಿ ಇದ್ದಾರೆ, ಯಾವುದೋ ಮೀಟಿಂಗ್ ನಲ್ಲಿ ಇದ್ದಾರೆ, ಸಮಾರಂಭದಲ್ಲಿದ್ದಾರೆ, ಅವ್ರಿಗೆ ಫೋನ್ ಸಿಗ್ತಾ ಇಲ್ಲ ಅಥವಾ ಲಭ್ಯತೆ ಇಲ್ಲ ಅನ್ನುವ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಮಾಡಕ್ಕೆ ಇವ್ರಿಗೆ ಅವಕಾಶ ಇದೆ. ಈಗ ಗಾಯ ಆಗಿರುತ್ತೆ, ರಕ್ತ ಬರ್ತಾ ಇರುತ್ತೆ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು? ರಕ್ತ ಜಾಸ್ತಿ ಹೋದ್ರೆ ಪ್ರಾಣಿ ಸಾಯುವಂತ ಚಾನ್ಸ್ ಇರುತ್ತೆ, ಸಂದರ್ಭ ಜಾಸ್ತಿ ಇರುತ್ತೆ. ಅವಾಗ ನಾವೇನ್ ಮಾಡ್ತೀವಿ, ಒಂದು ಬ್ಯಾಂಡೇಜ್ ಹಾಕಿ ಕಟ್ಬಿಟ್ಟು ಸ್ವಲ್ಪ ರಕ್ತದ ಟೈಮ್ ನಿಲ್ಸಕ್ಕೆ ಹೇಳಿರ್ತೀವಿ ನಾವನ್ನ. ಅದಷ್ಟು ಮಾಡಕ್ಕೆ ಪರ್ಮಿಷನ್, ಯಾಕಂದ್ರೆ ಜನಗಳಿಗೆ ಜಾನುವಾರು ಮಾಲೀಕರುಗಳಿಗೆ ತುರ್ತಾಗಿರುತ್ತೆ. ಜಾನುವಾರು ಮಾಲೀಕರುಗಳಿಗೆ ನಾವು ಹೇಳ್ತೀವಿ ಪ್ರಾಥಮಿಕ ಈ ತರ ಇದೆ ಅಂತಂದಾಗ ಇಷ್ಟು ಸದ್ಯಕ್ಕೆ ಇಷ್ಟು ಮಾಡ್ಕೊಂಡಿರಿ, ಆಮೇಲೆ ಮಾಡಿದ್ದೆ. ಮಾಲೀಕರೇ ಮಾಡುವಾಗ ಇವರು ಸ್ವಲ್ಪ ಏನಾದ್ರು ಅಲ್ಪ ಸ್ವಲ್ಪ ಟ್ರೈನಿಂಗ್ ಕೊಟ್ಟಿರ್ತೀವಿ, ಅದನ್ನ ಮಾಡಬೇಡಿ ಅಂತ ನಾವು ಎಲ್ಲೂ ಹೇಳಲ್ಲ. ಸಾಧ್ಯ ಆದಷ್ಟು ಪಶುವೈದ್ಯರ ಸಲಹೆ ಮೇರೆನೇ ಮಾಡಬೇಕು. ಈಗ ಕೆಲವರು ಹೊಲಿಗೆ ಹಾಕ್ಬಿಡ್ತೀನಿ ಅಂತಂದ್ಬಿಟ್ಟು ಎಷ್ಟು ನಾನು ನೋಡಿದ್ದೀನಿ ಸರ್, ಗೋಡಿ ಜೆಲ್ಲಿ ದಾರ ತಗೊಂಡು ಹೊಲಿಗೆ ಹಾಕಿರ್ತಾರೆ. ಆ ಕೆಲಸ ಮಾಡಿದವರು ಇದಾರೆ. ಈಗ ಕ್ಯಾಟ್ಕಟ್ಟು ಸೂಚನೆ ಬಿಟ್ಟಿರಂತ ಬೇರೆ ಬರುತ್ತೆ. ಅಟ್ಲೀಸ್ಟ್ ಕೊನೆಯದಾಗಿ ಒಂದು ಕಾಟನ್ ಥ್ರೆಡ್ ಸೀಯಿಂಗ್ ಮಿಷಿನ್ ಯೂಸ್ ಮಾಡ್ತೀವಿ, ಬಟ್ಟೆ ಹೊಲಿಯಕ್ಕೆ ಅದನ್ನ ಹಾಕಿ ಚರ್ಮನ ಹೊಲಿಗೆ ಮಾಡಬೇಕು. ಗೋಣಿ ಚೀಲ ದಾರ ಹಾಕೊಂಡು ಹೊಲಿಗೆ ಹಾಕಿರೋರ್ನು ನಾನು ನೋಡಿದ್ದೀನಿ. ಇದೇ ಉದ್ದೇಶಕ್ಕಾಗಿ ನಾನು ಹೇಳ್ತಾ ಇರೋದು ಸರ್, ಪಶುವೈದ್ಯರ ಸಲಹೆ ತಗೊಂಡು ಮಾಡಿ ಅಂತ, ಚಿಕಿತ್ಸೆಯನ್ನು ನೀಡಬೇಕು, ನೀಡಿ ಅಂತ. ಚಿಕಿತ್ಸೆ ಅಲ್ಲ, ಪ್ರಥಮ ಚಿಕಿತ್ಸೆ. ಈ ಸ್ವಯಂ ವೈದ್ಯ ಅನ್ನುವಂಥದ್ದು ಇತ್ತೀಚೆಗೆ ಮನುಷ್ಯರಲ್ಲೂ ಕೂಡ ಇದೆ, ಮತ್ತೆ ಪಶುಪಾಲಕರಲ್ಲೂ ಕೂಡ ಬಂದ್ಬಿಟ್ಟಿದೆ. ಏನೋ ಒಂದು ಸಮಸ್ಯೆ ಆಯ್ತು ಅಂತ ಅಂದ್ರೆ ಹಿಂದೆ ಡಾಕ್ಟರು ಏನು ಮಾತ್ರೆ ಕೊಟ್ಟಿದ್ರು ಅದನ್ನೇ ಫಾಲೋ ಮಾಡೋಂಥದ್ದು, ಅಥವಾ ತನಗೆ ತಿಳಿದದ್ದನ್ನ ಮಾಡೋಂಥದ್ದು. ಈ ಸ್ವಯಂ ವೈದ್ಯ ಇದನ್ನ ಮಾಡಬಹುದಾ ಬೇಡವಾ ಸರ್? ಎಷ್ಟೋ ಸಂದರ್ಭದಲ್ಲಿ ಈಗ ಏನೋ ಹುಷಾರಿರಲ್ಲ, ಈಗ ಮನುಷ್ಯರೇ ಆಗಲಿ ಮೆಡಿಕಲ್ ಸ್ಟೋರ್ಗೆ ಹೋಗ್ತಾರೆ, ನನ್ನ ಮಗನಿಗೆ ಮಗಳಿಗೆ ಅಥವಾ ಹೆಂಡತಿಗೆ ಅಮ್ಮಂಗೆ ಶೀತ ನೆಗಡಿ ಆಗಿದೆ ಒಂದು ಸಿರಪ್ ಕೊಡು ಅಂತಾರೆ, ಅವರು ತಗೊಂಡೋಗಿ ಕೊಡ್ತಾ ಇರ್ತಾರೆ. ಅದು ತುಂಬಾ ತಪ್ಪೇ. ಅದನ್ನು ಈಗ ನಮ್ಮಲ್ಲೂ ಇದೆ, ನಾನು ಪಶುವೈದ್ಯನಾಗಿ ಎಲ್ಲೋ ಯಾವುದೋ ಕೊಳ್ಳೇಗಾಲ ತಾಲೂಕಲ್ಲಿ ಒಂದು ಪಶು ಚಿಕಿತ್ಸೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದಾಗ ಯಾರೋ ಒಬ್ರು ಹಿಂಗೆ ಬಂದ್ರು, ಯಾರು ಏನು ಊರಿಂದ ಊರಿಗೆ ಮಂದೆ ಕುರಿ ಅಂತ ಹೇಳ್ತೀವಲ್ಲ, ಅವರು ಸರ್ ನನಗೆ ಒಂದು 5 ಬಾಟ್ಲು ಟೆರಿ ಮಿಷಿನ್ ಬೇಕು. ನಾನು ಟೆರಿ ಮಿಷಿನ್ ಅಂದ್ರೆ ಏನಿರ್ಬಹುದು ಅಂತ ಯೋಚನೆ ಮಾಡ್ತೀವಿ. ಅಷ್ಟೊತ್ತಿಗೆ ವಿ ಎಲ್ ಎ ಅಂತ ಒಬ್ಬ ಅಂದ್ರೆ ಲೈಫ್ ಸ್ಟಾಕ್ ಇನ್ಸ್ಪೆಕ್ಟರ್, ಸರ್ ಇದೆ ಸರ್ ಅಂದ್ಬಿಟ್ಟು ತಂದು ಇಟ್ರು. ಅದಂದ್ರೆ ಟೆರಾಮೈಸಿನ್ ಲಿಕ್ವಿಡ್ ಅಂತ ಇಂಜೆಕ್ಷನ್. ಇವನಿಗೆ ಅದು ಸರಿಯಾಗಿ ಹೇಳಕ್ ಬರ್ತಾ ಇಲ್ಲ. ಟೆರಿ ಮಿಷಿನ್ ಅಂತ ತಂದಿಟ್ಬಿಟ್ಟು ಕೊಟ್ಬಿಡಿ ಸರ್, 1 ಬಾಟ್ಲಿಗೆ 50 ರೂಪಾಯಿ ನನಗೆ ಕೊಡ್ತಾರೆ. ನನ್ನ ಮುಂದೆನೆ ಈ ತರ ಆಗಿದೆ ಸರ್. ಸ್ವಯಂ ವೈದ್ಯ ಇವರೆಲ್ಲ ಮಾಡ್ಕೊಂಡು ಅವರವ್ರ ಇಂಜೆಕ್ಷನ್ ಮಾಡ್ಕೊಂತ ಇದಾರೆ. ಅದು ಕೆಲವು ಸಂದರ್ಭದಲ್ಲಿ ಈ ವೃತ್ತಿನಲ್ಲಿ ತೊಡಗಿರೋರು ನಮ್ಮಿಂದನೇ ಆಗ್ತದೆ ತಪ್ಪುಗಳು. ಅವ್ನು ಕೇಳಿದ ಅಂದ್ಬಿಟ್ಟು ಕೊಟ್ಟಿರ್ತಾರೆ, ದುಡ್ಡಾಸೆಗೋ ಇನ್ನೇನಕ್ಕೋ ಗೊತ್ತಿಲ್ಲ. ಕೊಟ್ಮೇಲೆ ಅವ್ರೇನ್ ಮಾಡ್ತಾನೆ, ಅವ್ರ ಸಮಸ್ಯೆ ಬೇಡ ನಾನೇ ಚುಚ್ಕೊಂತೀನಿ, ಎಷ್ಟೆಷ್ಟು ಹಾಕ್ಬೇಕು ಹೇಳಿ ಚುಚ್ಕೊಂತೀನಿ. ಈ ತರ ಒಂದು ಸ್ವಯಂ ವೈದ್ಯ ಇದು ನಡೀತಾ ಇದೆ. ಅದರಿಂದ ದುರುಪಯೋಗನೂ ಜಾಸ್ತಿ ಆಗ್ತಾ ಇದೆ. ಒಂದು ವಿಚಾರ ಹೇಳ್ಬೇಕು ಅಂದ್ರೆ ಈಗ ಕಾಫ್ ಸಿರಪ್ ತಗೊಳ್ತಾರೆ. ಎಷ್ಟೋ ಸರಿ ಕಾಫ್ ಸಿರಪ್ ತಗೊಂಡವರೆಲ್ಲ ಕೆಮ್ಮಿಗೆ ಅಥವಾ ಇದಕ್ಕೆ ಅಂತ ಉಪಯೋಗ ಮಾಡ್ತಾ ಇಲ್ಲ, ಅದರಲ್ಲಿ ಒಂದು ಸಬ್ಸ್ಟೆನ್ಸ್ ಇದೆ, ಕೊಡೋದ್ರೆ ಸ್ವಲ್ಪ ನಶೆ ಬರುತ್ತೆ. ಆತರದ್ದು 2 ಕಾಫ್ ಸಿರಪ್ ತಗೊಂಡು ಇವರೇ ಕುಡ್ಕೊಂಡು ನಶೆ ಬರುತ್ತೆ. ಈಗ ಬೇರೆ ವಿಚಾರಕ್ಕೆ ಆತರ ಬರ್ಬೇಕು ಅಂದ್ರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಹೌದು. ಆಮೇಲೆ ಈಗ ತಿನ್ನರ್ ಅಂತ ಬರುತ್ತೆ. ಈಗ ನಾವು ಬದಲು ವೈಟ್ನರ್ ಅಂತ ಬರ್ತಾ ಇತ್ತು, ಅದಕ್ಕೆ ವೈಟ್ನರ್ ಹಾಕ್ಬೇಕು ಅಂದ್ರೆ ತಿನ್ನರ್ ಹಿಂಗ್ ಹಾಕ್ಬಿಟ್ಟು ಅದನ್ನ ಅಳಿಸ್ತಾ ಇದ್ವಿ. ಏನಾದ್ರು ಬರೆದ ತಪ್ಪಾದ್ರೆ ಟೈಪ್ ಮಾಡುವಾಗ ಅಥವಾ ಬರೆಯುವಾಗ ಆ ತಿನ್ನರ್ ಕುಡಿದ್ರು ಅಷ್ಟೇನೆ, ಅದು 18 ರೂಪಾಯಿಗೆ ಸಿಗ್ತಾ ಇತ್ತು. 18 ರೂಪಾಯಿಗೆ 2 ತಗೊಂಡ್ರೆ ಅವರು ಎಲ್ಲೋ ಹೋಗುತ್ತೆ. ಸ್ವಯಂ ವೈದ್ಯ ಮಾಡೋದ್ರಿಂದ ಈ ರೀತಿ ಎಲ್ಲ ದುಷ್ಪರಿಣಾಮಗಳು, ಸಮಸ್ಯೆಗಳು ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಆಗ್ತಾ ಇದೆ. ಹಾಗಾಗಿ ನಾವು ಸ್ವಯಂ ವೈದ್ಯದ ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದಿರಬೇಕು, ಅದನ್ನ ಮಾಡಲಿಕ್ಕೆ ಅವಕಾಶ ಕೊಡಬಾರದು. ಪಶುವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ, ಚಿಕಿತ್ಸೆಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನು ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ ಸರ್? ನಾನು ಇಲ್ಲಿ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಪಶು ಚಿಕಿತ್ಸಾ ವಿಭಾಗದಲ್ಲಿ ಪ್ರಾಧ್ಯಾಪಕ ಹಾಗೂ ಮುಖ್ಯಸ್ಥನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ನನ್ನ ದೂರವಾಣಿ ಸಂಖ್ಯೆ ಇದೆ ಸರ್, ಯಾವ ಸಂದರ್ಭದಲ್ಲಿ ಬೇಕಾದರೂ ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ನಿಮ್ಮ ಸಂಖ್ಯೆಯನ್ನು ಒಮ್ಮೆ ಹೇಳಿ. 8-1-2-9-2-9-4-9-9. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 8-1-2-9-2-9-4-9-9. ಒಳ್ಳೆದು ಡಾಕ್ಟರ್ ಶಿವಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪಶು ಚಿಕಿತ್ಸಕರೆಲ್ಲ ಪಶು ವೈದ್ಯರಲ್ಲ, ಇದರ ಸತ್ಯ ಮತ್ತೆ ಮಿಥ್ಯ ಎಷ್ಟು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳ ವಿವರವಾಗಿ ನಮ್ಮ ಪಶುಪಾಲಕರಿಗೆ, ಹೈನುಗಾರರಿಗೆ ಮತ್ತೆ ಕೃಷಿಕರಿಗೆ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಪಶುಗಳಿಗೆ ಚಿಕಿತ್ಸೆ ಕೊಡುವವರು ಎಲ್ಲರೂ ಪಶುವೈದ್ಯರೇ. ಎಷ್ಟು ಸತ್ಯ ಎಷ್ಟು ಮಿಥ್ಯ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಂ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಒಂದೇ ಆರೋಗ್ಯ ಸಾಕಾರಗೊಳಿಸುವಲ್ಲಿ ಪಶು ವೈದ್ಯಕೀಯ ಕ್ಷೇತ್ರದ ಮಹತ್ವ, ಸವಾಲುಗಳು ಹಾಗೂ ಮಾರ್ಗೋಪಾಯಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ನಾಗಪ್ಪ ಅವರೊಂದಿಗಿನ ಸಂದರ್ಶನವನ್ನ ಬಿತ್ತರಿಸಲಾಗುವುದು. Oh, my God. ಇದುವರೆಗೆ ಪಶುಪಾಲನೆ ಹಾಗೂ ಪಶು ವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಸಿ ಅಶ್ವಥ್ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಕೋಲು ಮಲ್ಲಿಗೆ ಕೋಲನ್ನ, ಕೋಲು ಕೋಲು ಚಿನ್ನದ ಕೋಲನ್ನ, ಕೋಲು ಮಲ್ಲಿಗೆ ಕೋಲನ್ನ, ಕೋಲು ಕೋಲು ಚಿನ್ನದ ಕೋಲನ್ನ, ಕೋಲು ಚಿನ್ನದ ಕೋಲನ್ನ, ಕೋಲು ಚಿನ್ನದ ಕೋಲನ್ನ. ಅಮ್ಮನಿಯೊಳ್ಳೆ ಪಾದಾದುಂಗುರದೊಳ್ಳೆ, ಹಾದಿಯಮ್ಮನಿಯೊಳ್ಳೆ ಪಾದಾದುಂಗುರದೊಳ್ಳೆ, ಓದಿಯ ಸೀರೆ ನೆರಿಯೋಳ್ಳೆ ನೀ, ಓದಿಯ ಸೀರೆ ನೆರಿಯೋಳ್ಳೆ. ಓದಿಯ ಸೀರೆ ನೆರಿಯೋಳ್ಳೆ ಸರಸ್ವತಿ, ಓದಿಸಮ್ಮಯ್ಯ ಸವಿ ನುಡಿಯ, ಓದಿಯ ಸೀರೆ ನೆರಿಯೋಳೆ ಸರಸ್ವತಿ, ಓದಿಸಮ್ಮಯ್ಯ ಸಗಿ ನುಡಿಯ. ಕೊಲು ಮಲ್ಲಿಗೆ ಕೋಲನ್ನ, ಕೋಲು ಕೋಲು ಚಿನ್ನದ ಕೋಲನ್ನ, ಕೋಲು ಮಲ್ಲಿಗೆ ಕೋಲನ್ನ, ಕೋಲು ಕೋಲು ಚಿನ್ನದ ಕೋಲನ್ನ, ಕೋಲು ಚಿನ್ನದ ಕೋಲನ್ನ, ಕೋಲು ಕೋಲು ಚಿನ್ನದ ಕೋಲನ್ನ. ಆರಾಳ ಒಳ್ಳಗೆ ಬೇರಾಗಿ ಬರುವೋಳ್ಳೆ, ಆರಾಳ ಒಳ್ಳಗೆ ಬೇರಾಗಿ ಬರುವೋಳ್ಳೆ, ತಾಳದ ಗತಿಗೆ ನಲಿಯೋಳ್ಳೆ ನೀ, ತಾಳದ ಗತಿಗೆ ನಲಿಯೋಳ್ಳೆ. ತಾಳದ ಗತಿಗೆ ನಲಿಯೋಳ್ಳೆ ಶಾರದೆ, ತಾಳದ ತೊಡಕ ಬಿಡಿಸಮ್ಮ, ತಾಳದ ಗತಿಗೆ ನಳಿಯೋಳೆ ಶಾರದೆ, ತಾಳದ ತೊಡಕ ಬಿಡಿಸಮ್ಮ. ಕೋಲು ಮಲ್ಲಿಗೆ ಕೋಲನ್ನ, ಕೋಲು ಕೋಲು ಚಿನ್ನದ ಕೋಲನ್ನ, ಕೋಲು ಮಲ್ಲಿಗೆ ಕೋಲನ್ನ, ಕೋಲು ಕೋಲು ಚಿನ್ನದ ಕೋಲನ್ನ, ಕೋಲು ಚಿನ್ನದ ಕೋಲನ್ನ, ಕೋಲು ಕೋಲು ಚಿನ್ನದ ಕೋಲನ್ನ. ಎಂಟಾಳ ಒಳ್ಳಗೆ ಗಂಟಾಗಿ ಬರುವೋಳೆ, ಎಂಟಾಳ ಒಳ್ಳಗೆ ಗಂಟಾಗಿ ಬರುವೋಳೆ, ಗಂಟೆಯ ಗತಿಗೆ ನಲಿಯೋಳೆ ನೀ, ಗಂಟೆಯ ಗತಿಗೆ ನಲಿಯೋಳೆ. ಗಂಟೆಯ ಗತಿಗೆ ನಲಿಯೋಳೆ ಶಾರದೆ, ಗಂಟಾಲ ತೋಡರ ಬಿಡಿಸಮ್ಮ, ಗಂಟೆಯ ಗತಿಗೆ ನಲಿಯೋಳೆ ಶಾರದೆ, ಗಂಟಲ ತೊಡರ ಬಿಡಿಸಮ್ಮ. ಕೋಲು ಮಲ್ಲಿಗೆ ಕೋಲನ್ನ, ಗೋಲು ಕೋಲು ಚಿನ್ನದ ಕೋಲಿನ ಕೋಲು ಮಲ್ಲಿಗೆ ಕೋಲಿನ ಗೋಲು ಕೋಲು ಚಿನ್ನದ ಕೋಲಿನ ಕೋಲು ಚಿನ್ನದ ಕೋಲಿನ ಕೋಲು ಕೋಲು ಚಿನ್ನದ ಕೋಲಿನ್ನ